ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಆತ್ಮೀಯ ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಸರಿಯಾಗಿ 6:50.25. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಡಿಕೆ ಕೃಷಿ ಹಾಗೂ ಹಸು ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ನಂಬಿಹಳ್ಳಿ ಗ್ರಾಮದ ಕೃಷಿಕ ಸಿಟಿ ಅಶೋಕ್ ಕುಮಾರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂಧನ್. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. ಬುವಾಯಿ ಸೆ ಫಸಲ್ ಕಟಾಯಿ ತಕ್ ಹರ್ ಜೋಖಿಮ್ ಕಾ ದಾವಾ, ನ್ಯೂನತಮ್ ಪ್ರೀಮಿಯಂ ಪರ್ ಅಧಿಕತಮ್ ಭುಗತಾನ್ ಕಾ ವಾದಾ. ಯೋಜನಾ ಸೆ ಹರ್ ಸಾಲ್ ಜುಡ್ ರಹೇ ಹೈ 5 ಕರೋಡ್ ಸೆ ಜ್ಯಾದಾ ಕಿಸಾನ್, ಅಬ್ ಆಪ್ಕಿ ಹೈ ಬಾರಿ. ನಜದೀಕಿ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ, ಬ್ಯಾಂಕ್ ಶಾಖಾ, ಅಧಿಕೃತ ಬೀಮಾ ಕಂಪನಿ ಯಾ ಜನ ಸೇವಾ ಕೇಂದ್ರ ಮೇ ಸ್ವೇಚ್ಛಾ ಸೆ ಕರಾ ಸಕತೆ ಹೈ ಪಂಜೀಕರಣ. ಫಸಲ್ ಬೀಮಾ ಪೋರ್ಟಲ್ ಯಾ ಫಸಲ್ ಬೀಮಾ ಆಪ್ ದ್ವಾರಾ ಭೀ ಕರಾಯಾ ಜಾ ಸಕತಾ ಹೈ ಪಂಜೀಕರಣ. ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಆಪ್ಕಿ ಫಸಲೋ ಕಾ ಸಂಪೂರ್ಣ ಸುರಕ್ಷಾ ಕವಚ. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿಯ ನಂಬಿಹಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಸಿಟಿ ಅಶೋಕ್ ಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ. ಒಂದಷ್ಟು ತೋಟಗಾರಿಕೆ ಬೆಳೆಗಳನ್ನು ಮಾಡ್ತಾರೆ, ಅದರ ಜೊತೆಗೆ ಹಸುಗಳ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು 20 ಹಸುಗಳು ಈಗ ಸದ್ಯಕ್ಕೆ ಇದ್ದಾವೆ. 150 ಲೀಟರ್ಗೂ ಹೆಚ್ಚು ಹಾಲು ಪ್ರತಿ ದಿವಸನೂ ಕೂಡ ಸಿಗುತ್ತೆ. ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಅಶೋಕ್ ಕುಮಾರ್ ಅವರು. ನಮಸ್ತೆ ಸರ್. ಅಶೋಕ್ ಕುಮಾರ್ ಅವರು ಎಷ್ಟು ವಯಸ್ಸು ತಮಗೆ? ನಮಗೆ 61 ವರ್ಷ ಸರ್. 61 ವರ್ಷ. ಏನು ಓದಿದ್ರಿ ತಾವು? ನಾವು ಬಿ ಎಸ್ ಸಿ. ಬಿ ಎಸ್ ಸಿ ಓದಿದ್ರಿ. ಬಿ ಎಸ್ ಸಿ ಓದಿ ಮುಂದೆ ಏನು ವೃತ್ತಿ ಮಾಡಿದ್ರಿ? ನಾನು ಗುತ್ತಿಗೆದಾರನ ಕೆಲಸ ಮಾಡ್ತಾ ಇದ್ದೆ. ಹಾಗೆ ತೋಟನು ಕೂಡ ಇಲ್ಲಿ ಕಬ್ಬು ಎಲ್ಲ ಬೆಳೀತಾ ಇದ್ದೆ, ಕೆಲವೆಲ್ಲ ತರಕಾರಿಯನ್ನು ಕೂಡ ಬೆಳೀತಾ ಇದ್ದೆ. ನಂತರ ನಾನು ಸಪೋರ್ಟನ್ನೆಲ್ಲ ಹಾಕಿ ಸಂದರ್ಭದಲ್ಲಿ ಹಸು ಫಾರಂ ಮಾಡೋಣ ಅಂತ ಅಂದ್ಬಿಟ್ಟು ಹೀಗೆ ಯಾರೋ ಒಂದು ಐಡಿಯಾ ಬಂತಿಲ್ಲ. ಸುಮಾರು ಕಡೆ ಎಲ್ಲ ಹೋಗಿ ನಾನು ಎಲ್ಲ ನೋಡ್ಕೊಂಡು ಬಂದು ಟ್ರೈನಿಂಗ್ ಕೂಡ ಎಲ್ಲ ತಗೊಂಡೆ. ಎಲ್ಲ ಆದ ನಂತರ ಹಸುಗಳನ್ನ ಒಂದು ಸ್ವಲ್ಪ ತಂದು ಇಲ್ಲಿ ಒಂದು 15 ಹಸುಗಳನ್ನ ತಗೊಂಡು ಬಂದು ನಾನು ಎಲ್ಲ ಸ್ಟಾರ್ಟ್ ಮಾಡಿದೆ. ಅದನ್ನು ಮಾಡಿ ಆಗ್ತಾ ಇದೆ. ನಾವು ಮೇವು ಬೆಳ್ಕೊಂಡ್ರೆ ತುಂಬಾ ಅನುಕೂಲ, ಲಾಭದಾಯಕವಾಗಿ ಬರ್ತದೆ, ಏನು ತೊಂದರೆ ಇಲ್ಲ. ಬಟ್ ನಮ್ದೇನಂದ್ರೆ ಬೆಳಿಲಿಕ್ಕೆ ಜಾಗ ಇಲ್ಲ. ಫಸ್ಟ್ ಎಲ್ಲ ಮೇವು ರೇಟ್ ಕಡಿಮೆ ಇತ್ತು, 2,000 ರೂಪಾಯಿ ಜೋಳದ ಕಡ್ಡಿ ಟನ್ ಇತ್ತು, ಒಳ್ಳೆ ಲಾಭನೂ ಕೂಡ ಬರ್ತಾ ಇತ್ತು. ಈಗ ಜೋಳದ ಕಡ್ಡಿ ಸೀಸನ್ ಅಲ್ಲಿ ಇಲ್ದಿದ್ದಾಗ ಜಾಸ್ತಿ ಆದಾಗ ಸ್ವಲ್ಪ ನಮಗೆ ಅಲ್ಲಲ್ಲೇ ಮೇಂಟೈನ್ ಮಾಡಬೇಕಾಗ್ತದೆ. ಬೆಳ್ಕೊಂಡ್ರೆ ಒಳ್ಳೆ ಲಾಭ ಬರ್ತದೆ, 40% ವರೆಗೂ ಲಾಭ ತೆಗಿಬಹುದು. ನಾವು ಜೋಳ ಬೆಳ್ಕೊಂಡು ನಾವು ಹಸುಗಳನ್ನ ನಾವೇ ಮೇಂಟೈನ್ ಮಾಡಿದ್ರೆ, ಲೇಬರ್ ಇಲ್ದಲೆ, ನಂದು ಲೇಬರ್ ಇದ್ದಾರೆ, ಲೇಬರ್ ಇಲ್ದಲೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾವು ಒಂದ್ಸರಿ ಲೇಬರ್ ಕೈ ಕೊಟ್ಟೋದ್ರೆ ನಾವು ಕೂಡ ರೆಡಿ ಇರ್ತೀವಿ ಮಾಡಲಿಕ್ಕೆ. ಒಳ್ಳೆ ಲಾಭದಾಯಕವಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಸರ್. ಜಮೀನು ಎಷ್ಟಿದೆ ನಿಮ್ಗೆ? ನಂದು 4 ಎಕರೆ ಇದೆ ಸರ್. ಈಗ ಅದಕ್ಕೆ ಏನ್ ಮಾಡಿದೆ, ಎಲ್ಲ ಹಸು ಗೊಬ್ಬರ ಎಲ್ಲ ಬರ್ತಾ ಇದೆ ಚೆನ್ನಾಗಿ ಎಲ್ಲ. ಅದಕ್ಕೆ ನಾ ಫುಲ್ ಎಲ್ಲ ಆರ್ಗ್ಯಾನಿಕ್ ಸಿಸ್ಟಮ್ ಅಲ್ಲೇ ಅಡಿಕೆ ಹಾಕ್ಬಿಟ್ಟಿದ್ದೀನಿ. ಈಗ 5 ವರ್ಷ ಆಗಿದೆ, ಎಲ್ಲ ಹೊಂಬಳೆ ಬರ್ತಾ ಇದೆ ಸರ್. 1700 ಗಿಡ ಇದೆ ಅಡಿಕೆ ಗಿಡ, ಎಲ್ಲ ಹೊಂಬಳೆ ಇದೆ, ತುಂಬಾ ಚೆನ್ನಾಗಿ ಬಂದಿದೆ ಅಡಿಕೆ ಗಿಡ. ನಾ ಇದನ್ನ ಏನ್ ಗೊಬ್ಬರ ಬರುತ್ತೆ ಅದನ್ನ ಹಾಕ್ತೇನೆ, ಮತ್ತೆ ಇದ್ರಲ್ಲಿ ಮೈ ತೊಳೆದಿದ್ದಂಥದ್ದು ಗಂಜಲ ಎಲ್ಲ ಹಾಕಿದ್ದೆಲ್ಲ ಒಂದು ಸ್ಲರಿ ಅಂತ ಒಂದು ಹೊಂಡ ಮಾಡ್ಕೊಂಡು ಅದರೊಳಗೆ ಸ್ಟೋರೇಜ್ ಮಾಡ್ತೀವಿ ಸರ್. ಅದನ್ನೆಲ್ಲ ಚೆನ್ನಾಗಿ ಅದೆಲ್ಲ ಕಳ್ತು ಎಲ್ಲ ಮಾಗಿದ ಮೇಲೆ ಅದನ್ನ ಮೋಟರ್ ಇಟ್ಟು ನನ್ನ ತೋಟಕ್ಕೆ ಹೊಡ್ಕೊಳ್ತೀವಿ ಸರ್. ಒಳ್ಳೆ ಇದು ಇದು ಬರ್ತದೆ ಆರ್ಗ್ಯಾನಿಕ್ ಸಿಸ್ಟಮ್ ಅಲ್ಲಿ, ಯಾವುದೇ ಡಿಸೀಸ್ ಅಟ್ಯಾಕ್ ಆಗಲ್ಲ, ನಾವು ಫರ್ಟಿಲೈಸ್ ಹಾಕಲ್ಲ, ಚೆನ್ನಾಗಿರುತ್ತೆ ಗೊಬ್ಬರ. ಸಗಳಿ ಗೊಬ್ಬರನು ಕೂಡ ಟ್ರ್ಯಾಕ್ಟರ್ 3,000 ಹಂಗೆ ಮಾರಾಟ ಕೂಡ ಮಾಡ್ತೀವಿ ನಾವು ಸರ್. ಈಗ ಅಡಿಕೆ ಹಾಕೋದಕ್ಕಿಂತ ಮೊದಲು ಈ ಜಮೀನಿನಲ್ಲಿ ಏನೇನು ಬೆಳೀತಾ ಇದ್ರಿ ಸರ್? ನಾನು ಮೊದಲೆಲ್ಲ ಕಬ್ಬು ಜಾಸ್ತಿ ಬೆಳೀತಾ ಇದ್ದೆ ಸರ್, ಗೆಣಸೆಲ್ಲ ಬೆಳೆದಿದ್ದೇನೆ, ಆಮೇಲೆ ಬೇರೆ ಬೇರೆ ತರಕಾರಿ ಕೂಡ, ಟೊಮೊಟೊ ಎಲ್ಲ ಬೆಳೆ, ಬದನೆ ತರಕಾರಿ ಇದೆಲ್ಲ ಬೆಳೆದಿದ್ದೆ ಸರ್. ಕಬ್ಬಲ್ಲಿ ಚೆನ್ನಾಗಿ ಅನುಕೂಲ ಆಗ್ತಾ ಇತ್ತು. ಇನ್ನ ಫ್ಯಾಕ್ಟ್ರಿ ಯಾವಾಗೆಲ್ಲ ನಿಂತೋಗಿದ್ದಾಗ ಪ್ರಾಬ್ಲಮ್ ಆಗುತ್ತೆ ಅನ್ಬಿಟ್ಟು ನಾನು ಸಪೋರ್ಟ್ ಹಾಕಿದೆ. ಸಪೋರ್ಟೋದಲ್ಲಿ ಅಷ್ಟು ವರ್ಕೌಟ್ ಆಗ್ಲಿಲ್ಲ ಸರ್, ಅಷ್ಟು ಲಾಭದಾಯಕವಾಗಿ ಬರ್ತಿರ್ಲಿಲ್ಲ. ಸೊ ಅದಕ್ಕೆ ನಾನೇನ್ ಮಾಡಿದೆ, ಈಗ ಅಡಿಕೆನ ಹಾಕಿದ್ದೀನಿ ಸರ್ ಒಳಗಡೆ, ಚೆನ್ನಾಗಿ ಬಂದಿದೆ ಅಡಿಕೆ. ಇನ್ನು ಅದನ್ನ ಸಪೋರ್ಟನ್ನು ಕೂಡ ಗ್ರ್ಯಾಜುವಲಿ ತೆಗೆದು ಬಿಡ್ತೀನಿ. ಅದನ್ನ ಅಡಿಕೆ ಎಲ್ಲ ದೊಡ್ಡದಾಯ್ತಲ್ಲ, ತೆಗೆದು ಅದಕ್ಕೆ ಜಾಗಕಾಯಿ ಹಾಕೋಣ ಅಂತ ಇದ್ದೀನಿ. ನಮ್ಮ ಆರ್ಗ್ಯಾನಿಕ್ ಅಲ್ಲಿ ಬೆಳೆದ್ರೆ ಖಂಡಿತ ಯಾವುದೇ ಡಿಸೀಸನ್ ಬರಲ್ಲ ಸರ್, ಹೇರಳು ಚೆನ್ನಾಗಿ ಬರುತ್ತೆ, ಪ್ಲಸ್ ಡಿಸೀಸ್ ಅಟ್ಯಾಕ್ ಆಗಲ್ಲ, ಮೇಜರ್ ನಮ್ಗೆ ಹೆಲ್ತ್ಗೂ ಚೆನ್ನಾಗಿರುತ್ತೆ. ನಾವು ಇದು ಬೆಳೆದಂತ ಇದ್ರೆ ತಗೊಳ್ತೀವಲ್ಲ, ಉಪಯೋಗಿಸ್ಕೊಳ್ತೀವಲ್ಲ, ಅದು ತುಂಬಾ ಒಳ್ಳೇದು. ನೀವು ನಾವು ಏನಾದ್ರು ಫರ್ಟಿಲೈಸ್ ಹಾಕಿದ್ರೆ ಆ ಭೂಮಿ ಅಷ್ಟಾಗಲ ಬೇಕು, ಚೆಕ್ ಮಾಡಿ ನೋಡಿ, ಹಾರ್ಡ್ ಆಗಿರುತ್ತೆ, ಫುಲ್ ಬಿಳಿ ಬರುತ್ತೆ, ಎರೆಹುಳ ಸತ್ತೋಗುತ್ತೆ, ಎರೆಹುಳ ಇರಲ್ಲ. ಬಟ್ ಇದೇನಿದೆ, ಅಟ್ಲೀಸ್ಟ್ ಯಾರೇ ರೈತರುಗಳಾದ್ರೂ ಅಷ್ಟೇ, ಒಂದು 4 ಹಸು ಸಾಕೊಂಡು ಅದ್ರಲ್ಲಿ ಬರ್ತಕ್ಕಂಥ ಗೊಬ್ಬರ ಮತ್ತು ಗಂಜಲದೆಲ್ಲ ಒಂದು ಗುಂಡಿಗೆ ಹೋಗಿ ಶೇಖರಣೆ ಮಾಡ್ಕೊಂಡು ಹಾಕೊಂಡ್ರೆ ನೀವು ಫರ್ಟಿಲೈಸು ಹಾಕೋಂಗಿಲ್ಲ, ಕಾಯಿಲೆನೂ ಬರಲ್ಲ, ಯಾವುದೇ ಔಷಧಿ ಕೂಡ ಸ್ಪ್ರೇ ಮಾಡೋಂಗಿಲ್ಲ. ತುಂಬಾ ಅನುಕೂಲ ಆಗುತ್ತೆ ರೈತರಿಗೆ, ಅದೊಂದು ಅಡ್ವಾಂಟೇಜ್. ಯಾರೇ ಇದಾಗಲಿ, ಒಂದು ಚಿಕ್ಕ ರೈತರು 4 ಎಕರೆ ಇರೋರಿಗೆ 4-5 ಹಸು ಸಾಕು ಸರ್. 4-5 ಹಸುಗಳಾದ್ರೆ ಅದರಲ್ಲೂ ದೇಶಿ ತಳಿಗಳು ಎಮ್ಮೆ ಇವೆಲ್ಲ ಆದ್ರಂತೂ ತುಂಬಾ ಒಳ್ಳೇದು. ಅದ್ರ ಗಂಜಲ ಇದೆಲ್ಲ ಇದೆಯಲ್ಲ ಸರ್, ತುಂಬಾ ಪವರ್ ಇರುತ್ತೆ, ಅದಕ್ಕೆ ಅನುಕೂಲ ಆಗುತ್ತೆ. ಈಗ ಕಬ್ಬು ಬೆಳೀತಾ ಇದೆ ಅಂತ ಹೇಳಿದ್ರಿ, ಆನಂತರ ಸಪೋಟ ಹಾಕ್ತೆ ಅಂತ ಹೇಳಿದ್ರಿ, ಯಾಕೆ ಸಪೋಟ ಹಾಕಬೇಕು ಅಂತ ಹೇಳಿ ಅನ್ನಿಸ್ತು ನಿಮ್ಗೆ? ನನಗೆ ಗೈಡ್ ಮಾಡಿದ್ರು, ಸಪೋಟ ರಿಸ್ಕ್ ಇರಲ್ಲ, ತೆಂಗಿನಕಾಯಿ ಆದ್ರೆ ಕೈ ಕೆಡಕ್ಬೇಕು, ರಿಸ್ಕ್ ಲೇಬರ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ. ನಾವು ಸುತ್ತ ತೆಂಗು ಹಾಕ್ಬಿಟ್ಟು ಒಳಗಡೆ ಸಪೋಟ ಹಾಕಿದ್ದೀನಿ, ಬಟ್ ಆಮೇಲೆ ನೋಡಿದ್ರೆ ರೇಟು ನಮಗೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಯ್ತು ಸರ್, ಅಷ್ಟೊಂದು ರೇಟ್ ಸಿಗಲ್ಲ. ಒಂದು ಮರದಲ್ಲೆಲ್ಲ ನಮ್ಗೆ ಎಕ್ಸ್ಪೆಕ್ಟ್ ಮಾಡಿದ 5,000 ಸಿಗುತ್ತೆ ಅಂತ ಮಾಡಿದ್ದು, ನಮಗೆ ಒಂದು ಮರದಲ್ಲಿ ಒಂದೊಂದು 1,000 ಸಿಗೋಷ್ಟು ಸುಸ್ತಾಗ್ತಿತ್ತು ಸರ್. ಹಂಗಾಗಿ ಬೇಡ ಅಂತ ಅನ್ಬಿಟ್ಟು ಅದಕ್ಕೆ ಒಳಗಡೆ ಅದೇ ಏನು ಗ್ಯಾಪ್ ಇದೆ 30 ಅಡಿಗೆ ನೆಟ್ಟಿದ್ದೆ ನಾನು ಸಪೋಟ, ಅದಕ್ಕೆ ಅಡಿಕೆ ಹಾಕಿದ್ದೀನಿ ಸರ್ 2 ಲೈನು. ಈಗ ಅಡಿಕೆಯಲ್ಲಿ ಒಳ್ಳೆ ನನಗೆ ಅನುಕೂಲ ಆಗುತ್ತೆ ಸರ್. ನೆಕ್ಸ್ಟ್ ಈಗ ಸಪೋಟ ಯಾವ ತಳಿ ಹಾಕೊಂಡಿದ್ರಿ ಸರ್? ಕ್ರಿಕೆಟ್ ಬಾಲ್, ಅದು ಕಲ್ಕಟ್ಟಾ ಸೈಡ್ದು, ಚೆನ್ನಾಗಿದೆ, ತುಂಬ ಸ್ವೀಟ್ ಆಗಿದೆ, ತುಂಬಾ ಚೆನ್ನಾಗಿದೆ, ಬಟ್ ಲಾಭದಾಯಕ ಅಲ್ಲ ನಮ್ಮ ರೈತರಿಗೆ. ಸಪೋಟ ಲಾಭದಾಯಕ ಅಲ್ಲ ಸರ್. ಈಗ ಅದಕ್ಕೇನು ಖರ್ಚು ಕೂಡ ಅಷ್ಟಿರೋದಿಲ್ಲ ಅಲ್ವಾ? ಖರ್ಚಿಲ್ಲ ಸರ್, ಉಳುಮೆನು ಮಾಡಂಗಿಲ್ಲ, ಏನಿಲ್ಲ ಖರ್ಚಿಲ್ಲ, ಬಟ್ ಏನು ಗೊಬ್ಬರನು ಹಾಕಂಗಿಲ್ಲ, ಅದಾಗಿ ಅದು ಬರುತ್ತೆ. ನೀರು ಕೂಡ ಕಡಿಮೆನೆ, ಬೇಸಿಗೆಯಲ್ಲಿ ಒಂದು ಸ್ವಲ್ಪ ನೀರು ಬಿಟ್ರೆ ಮಳೆಗಾಲದಲ್ಲಿ ನೀರೇ ಬೇಕಾಗಿಲ್ಲ. ಬಟ್ ಅದು ಈ ಫಲವತ್ತಾದ ಭೂಮಿಗೆಲ್ಲ, ಬಂಜರು ಭೂಮಿಗಳಿಗೆ ಹಾಕೊಂಡ್ರೆ ಅನುಕೂಲ ಆಗುತ್ತೆ ಸರ್. ಏನ್ ತೊಂದ್ರೆ ಇಲ್ಲ. ಸಪೋಟ ಸಪೋಟ ಒಂದೇ ಬೆಳೆ ಬರ್ತಿತ್ತ? ಎಷ್ಟು ಬೆಳೆ ಬರುತ್ತೆ ಒಂದು ವರ್ಷದಲ್ಲಿ? ವರ್ಷದಲ್ಲಿ 2 ಬೆಳೆ ಸರ್. 2 ಬೆಳೆ ಬರುತ್ತೆ. ಸಾಮಾನ್ಯವಾಗಿ ಒಂದು ಕೊಯ್ಲಿಗೆ ಎಷ್ಟಾಗ್ತಿತ್ತು ನಿಮ್ಗೆ? ನನಗೆ ಕೊಯ್ಲು ಅಂದ್ರೆ ಅವ್ರಿಗೆ ಬಂದು ಮಾರ್ಕೆಟ್ ಅವರು ಕುಯ್ಕೊಂಡು ತಗೊಂಡು ಹೋಗ್ತಾ ಇದ್ರು, ಕೆಜಿಗೆ 20 ರೂಪಾಯಿ ಕೊಡ್ತಾ ಇದ್ರು, ಅದು ಹಣ್ಣು ಬಂದಂಗೆಲ್ಲ ಬರ್ತಾ ಇದ್ವು. ವರ್ಷದಲ್ಲಿ 2 ಬೆಳೆ ನನಗೆ ಒಂದು ಆಲ್ಮೋಸ್ಟ್ 2.5 ಲಕ್ಷ ಸಿಗ್ತಾ ಇತ್ತು ಸರ್ ಅಷ್ಟೇ. 180 ಗಿಡ ಇತ್ತು, 2.5 ಲಕ್ಷ ಬರ್ತಾ ಇತ್ತು. ತೆಂಗಲ್ಲಿ ಒಂದು 50 ಗಿಡ ಇತ್ತು, ಅದು ಒಂದು 8,000 ಕಾಯಿ ಬಿಡ್ತಾ ಇತ್ತು, ಅದರಲ್ಲಿ ಒಂದು 1 ಲಕ್ಷ ಸಿಗ್ತಾ ಇತ್ತು ದುಡ್ಡು ಹೆಚ್ಚು. ಆಮೇಲೆ ಈ ಅಡಿಕೆ ಯಾಕೆ ಹಾಕ್ಬೇಕು ಅಂತ ಅನ್ನಿಸ್ತು ನಿಮ್ಗೆ ಸರ್? ಇಲ್ಲಿ ಅದು ನೋಡಿದೆ, ಈಗ ಮಾರ್ಕೆಟಿಂಗ್ ಅಡಿಕೆ ಅನುಕೂಲ ಆಗುತ್ತೆ, ಚೆನ್ನಾಗಿದೆ. ನಮ್ಮ ಚಿಕ್ಕಪ್ಪನ ಕೂಡ ಅಡಿಕೆ ಹಾಕಿದ್ದಾರೆ, ಅವರು 1,200 ಗಿಡ 13 ಲಕ್ಷಕ್ಕೆಲ್ಲ ಕೊಡ್ತಾ ಇದ್ದಾರೆ. ನಮ್ದು ನೀರು ಚೆನ್ನಾಗಿತ್ತು, ಅಡಿಕೆ ಪ್ರಯತ್ನ ಮಾಡೋಣ ಅಂತ ಅಂದ್ಬಿಟ್ಟು ಅಡಿಕೆ ಹಾಕಿದೆ, ಬಟ್ ಚೆನ್ನಾಗಿ ಸಕ್ಸಸ್ ಆಗಿ ಬಂದಿದೆ. ಈಗ ಆಲ್ರೆಡಿ ಎಲ್ಲ ಕಾಯಿ ಫಸಲು ಸ್ಟಾರ್ಟ್ ಆಗಿದೆ ಸರ್. ಈಗ ನನಗೆ ಇದೇ ಥರ ಹಿಂಗೆ ಫಸಲು ಆದರೆ ಅನುಕೂಲ ಆಗುತ್ತೆ ಸರ್, ಆರಾಮ. ನಮ್ದು ಹಸುಗಳದ್ದು ಗೊಬ್ಬರ ಆಗುತ್ತೆ, ಸಗಳತ್ತಿ ಏನು ಪರ್ಚೇಸ್ ಮಾಡೋಂಗಿಲ್ಲ ಗೊಬ್ಬರನ, ಬಟ್ ತುಂಬ ಆರ್ಗ್ಯಾನಿಕ್ ಸಿಸ್ಟಮಲ್ಲೇ ಬರುತ್ತೆ ಅಡಿಕೆ. ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು? 5 ವರ್ಷ ಆಯ್ತು ಸರ್. 5 ವರ್ಷ ಆಯ್ತು. ಯಾವ ತಳಿ ಹಾಕೊಂಡ್ರಿ? ಅದು ಸರ್ ಮತ್ತೂರಲ್ಲಿ ನಾಟಿ ಇದೆ ಅಂತ ಇದೆ, ನಾಟಿ ಗಿಡ ತಂದು ಹಾಕೊಂಡಿದ್ದೀನಿ ಸರ್. ಮತ್ತೂರ್ಗೆ ಹೋಗಿದ್ರಿ? ಶಿವಮೊಗ್ಗ ಜಿಲ್ಲೆ ಮತ್ತೂರ್ ಹತ್ರ, ಅಲ್ಲೊಬ್ರು ಕೃಷ್ಣಪ್ಪ ಅಂತ ಇದ್ದಾರೆ, ಅವರು ಅದನ್ನೇ ಸೆಲೆಕ್ಟೆಡ್ ಮಾಡಿ ಇದನ್ನ ಸೀಡ್ಸ್ ಮಾಡಿ ನರ್ಸರಿ ಮಾಡಿದ್ರು. ನಾವು ಅದನ್ನ 40 ರೂಪಾಯಿಗೆ ಒಂದು ಗಿಡನ ತಂದು ನಾಟಿ ಮಾಡಿದ್ದೀನಿ ಸರ್. ಎಲ್ಲ 9 ಅಡಿಗೆ ನೆಟ್ಟಿದ್ದೀನಿ ಸರ್ ಒಂದೊಂದು ಗಿಡ ಅಂತಾರ. 5 ವರ್ಷದಿಂದನೇ 40 ರೂಪಾಯಿಗೆ ತಂದಿದ್ರಿ? ತಂದಿದ್ದೆ ಸರ್, ತುಂಬಾ ಚೆನ್ನಾಗಿತ್ತು ಗಿಡ, ಒಳ್ಳೆ. ತುಂಬಾ ದೂರ ಆಗ್ಲಿಲ್ಲ, ತರದೆಲ್ಲ ಹೆಂಗ್ ತಂದ್ರಿ? ಇಲ್ಲ, ಗಾಡಿ ಇಲ್ಲಿ ತಗೊಂಬಂದ್ವಿ ಸರ್, ಒಂದು ಫಾರ್ನರ್ಸ್ ಒಂದು ಗಾಡಿ ಮಾಡಿಕೊಂಡು ತಗೊಂಡ್ಬಂದ್ವಿ. ಏನು ತೊಂದರೆ ಇಲ್ಲ, ಎಲ್ಲ ನಮಗೆ ಆಲ್ಮೋಸ್ಟ್ 50 ರೂಪೀಸ್ ಬೀಳುತ್ತೆ ಒಂದು ಗಿಡಕ್ಕೆ, ಬಟ್ ವರ್ತಿದೆ ಸರ್, ಏನು ತೊಂದರೆ ಇಲ್ಲ. ಒಳ್ಳೆ ಗಿಡ ತಂದಿದ್ದು ನಾವು. ಅಡಕೆನ ಹೇಗೆ ಹಾಕಿದ್ರ ಗಿಡದಿಂದ ಗಿಡಕ್ಕೆ ಮತ್ತೆ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಕೊಟ್ಟಿದ್ದೀರಿ? 9 ಅಡಿ ಉದ್ದ 9 ಅಡಿ ಇದೆ, ಅಗಲನು ಕೂಡ 9 ಅಡಿ. ಮತ್ತೆ ಗಾಡಿ ಟ್ರ್ಯಾಕ್ಟರ್ ಉಳುಮೆ ಏನಾದ್ರು ಮಾಡ್ಲಿಕ್ಕೆ ಬೇಕು ಅಂದ್ಬಿಟ್ಟು ಒಂದು ಎಂಡ್ ಅಲ್ಲಿ ಒಂದು ಇದನ್ನ ಕಟ್ ಮಾಡಿದ್ದೀನಿ, ಸರ್ ಗಿಡ ಲೆಸ್ ಮಾಡಿದೀವಿ ಅಲ್ಲಿ, ಟ್ರ್ಯಾಕ್ಟರ್ ತಿರ್ಲಿಕ್ಕೆ ಅನುಕೂಲ ಆಗಿ ಮಾಡ್ಕೊಂಡಿದ್ದೀನಿ ಸರ್. ಈಗ ಅಡಕೆಗೆ ಏನೇನು ಕೆಲಸ ಮಾಡ್ತೀರಾ ಒಂದು ವರ್ಷದಲ್ಲಿ? ಸರ್ ಏನ್ ಕೆಲಸ ಏನಿಲ್ಲ ಸರ್, ಅದನ್ನ ವರ್ಷಕ್ಕೆ 2 ಬಾರಿ ಅದನ್ನ ಸ್ವಲ್ಪ ಪಾತಿ ಎಲ್ಲ ಮಾಡ್ಬಿಡ್ತೀವಿ, ಗುಣಿ ಅದ ತೆಗ್ಸಿ, ನಮ್ದೇ ಸಗಳಿ ಇದೆ ಅದನ್ನ ಸಗಳಿ ಹಾಕ್ಬಿಡ್ತೀವಿ ಸರ್, ಅಷ್ಟೇ, ಏನಿಲ್ಲ, ಅದು ಪಾತಿ ಮಾಡೋದು ಸಗಳಿ ಹಾಕೋದು ಅಷ್ಟು ಬಿಟ್ರೆ ಮತ್ತೆ ಇನ್ನೇನೂ ಕೆಲಸ ಇಲ್ಲ ಸರ್, ಅಷ್ಟೇನೆ. ಬೇರೆ ಇನ್ನೇನು ಡಿಸೀಸ್ ಬಂದ್ರೆ ಔಷಧಿ ಸ್ಪ್ರೇ ಮಾಡ್ಬೋದು, ನಮ್ದೇನು ಡಿಸೀಸ್ ಬಂದಿಲ್ಲ ಸರ್, ಯಾಕೆಂದ್ರೆ ನಮ್ದು ಫರ್ಟಿಲೈಸರ್ ಹಾಕಲ್ವಲ್ಲ, ಇದನ್ನೇ ಸಗಳಿ ಗೊಬ್ಬರ ಹಾಕೋದ್ರಿಂದ ಕಾಯಿಲೆ ಬರಲ್ಲ ಸರ್. 5 ವರ್ಷಕ್ಕೆ ಫಸಲು ಶುರುವಾಗಿದೆ ಅಲ್ವಾ? ಶುರುವಾಗಿದೆ ಸರ್, ಈಗ ಆಲ್ರೆಡಿ ನನಗೆ ಒಂದು 200-300 ಗಿಡ ಒಂಬಳೆ ಹೊಂಟಿದೆ, ಕಾಯಿ ಕಚ್ಚಿದೆ, ಮುಂದಿನ ವರ್ಷದಿಂದ ಆಲ್ಮೋಸ್ಟ್ ಈಗ 1,000 ಗಿಡ ಒಂಬಳೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಸರ್. ನೀರಿನ ವ್ಯವಸ್ಥೆ ಎಲ್ಲ ಹೇಗೆ ಈ ಅಡಕೆ ಗಿಡಕ್ಕೆ? ನೀರು ತುಂಬಾ ಇರ್ಬೇಕು ಸರ್, ಅದೊಂದು ಮೇಜರ್. ಅಡಕೆಗೆ ಏನಾದ್ರೂ ಒಂದು ನಮ್ಮಂತ ಈ ಭೂಮಿಲಿ ಬಾರೆ ಬಂತ ಭೂಮಿನಲ್ಲಿ 1 ತಿಂಗಳು ನೀರಿಲ್ಲ ಅಂದ್ರೆ ಎಲ್ಲ ಹೋಗ್ಬಿಡುತ್ತೆ ಸರ್, ಬಹಳ ಕಷ್ಟ. ಅದೊಂದು ಬಹಳ ಪ್ರಾಬ್ಲಮ್, ಅಡಕೆನಲ್ಲಿ ನೀರು ಯಥೇಚ್ಛ ನೀರು ಇರ್ಬೇಕು, ಇಲ್ಲಾಂದ್ರೆ ಬಹಳ ಕಷ್ಟ. ತೆಂಗಿನ ತರ ಅಲ್ಲ, ತೆಂಗು ಅಟ್ಲೀಸ್ಟ್ 1 ಇಯರಲ್ಲಿ ಮೇಂಟೈನ್ ಆಗ, ನೀರಿಲ್ಲ ಅಂದ್ರೆ ಅದು ಒದ್ದಾಡುತ್ತೆ. ಬಟ್ ಇದು ಅಡಕೆ ಆಗಿಲ್ಲ ಸರ್, 1 ತಿಂಗಳು ಆದ್ಮೇಲೆ ಫುಲ್ ಎಲ್ಲ ಇದಾಗ್ಬಿಡುತ್ತೆ, ಕಷ್ಟ ಆಗುತ್ತೆ. ನೀರಿನ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ರಿ? ನೀರು ಚೆನ್ನಾಗಿದೆ ಸರ್, ಹನಿ ನೀರಾವರಿ ಮಾಡ್ಕೊಂಡಿದ್ದೀನಿ, ಎಲ್ಲ ನಾನೇ ಮಾಡ್ಕೊಂಡಿದ್ದೀನಿ ಹನಿ ನೀರಾವರಿ. ಪ್ರತಿ ದಿನ ಒಂದು ಗಿಡಕ್ಕೆ ಕನಿಷ್ಠ ಅಂದ್ರೆ 1-15 ಲೀಟರ್ ಅಂತ ಹೋಗ್ತದೆ ಸರ್. ಒಂದು ದಿನ ನಾನು 3 ಡೇಸ್ ಒಂದು ಸರಿ ಬಿಡ್ತೀನಿ, 1-50 ಲೀಟರ್ ಅಷ್ಟು ಬಿಡ್ತೀನಿ ಸರ್, ಒಂದು ಗಿಡಕ್ಕೆ 50 ಲೀಟರ್ ಅವರೇಜ್ ಬಿಡ್ತೀನಿ ಸರ್. 3 ದಿನಕ್ಕೆ ಒಂದ್ ಸರಿ ಬಿಡ್ತೀನಿ ಒಂದ್ ಗಿಡ, 3 ದಿವಸಕ್ಕೆ ಒಂದ್ಸರಿ ನೀರನ್ನ ಬಿಡ್ತೀರಿ? ಅದು ಬ್ಯಾಚ್ ವೈಸ್ ಅನ್ಕೊಂಡಿರ್ತೀವಿ, ಇವತ್ತು ಒಂದ್ ಬ್ಯಾಚ್ ಬಿಡ್ತೇನೆ, ಮತ್ ಮಾರನೇ ದಿವಸ ಇನ್ನೊಂದ್ ಬ್ಯಾಚು, ಮಾರನೇ ದಿವಸ ಮತ್ತಿನ್ನೊಂದ್ ಬ್ಯಾಚು, ಅಷ್ಟು ಅಲ್ಲಿಗೆ ಮತ್ತೆ ಅದಕ್ಕೆ ಅಲ್ಲಿಗೆ ಆಲ್ರೆಡಿ ಒಂದು ಗಿಡಕ್ಕೆ 50 ಲೀಟರ್ ಬೀಳುತ್ತೆ ಸರ್, ಒಂದು 3-4 ಡೇಸ್ಗೆ 50 ಲೀಟರ್ ಹೋಗುತ್ತೆ. ಕೊಳವೆ ಬಾವಿ ಒಂದೇ ಇರೋದಲ್ವಾ? ಒಂದೇ ಬಾವಿ ಸರ್, ಸಾಕಷ್ಟು ನೀರಿದೆ ನಿಮಗೆ? ಸಾಕಷ್ಟು ಇದೆ ಸರ್, ತೊಂದರೆ ಇಲ್ಲ, ಒಂದೇ ಬಾವಿನಲ್ಲಿ ಮೇಂಟೈನ್ ಮಾಡ್ತದೆ. ಡ್ರಿಪ್ ಮಾಡ್ಕೊಂಡ್ರೆ ಸರ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ ಸರ್, ನೀವು ನೀರು ಕಡಿಮೆ ತಗೊಳುತ್ತೆ, ವೇಸ್ಟ್ ಆಗಲ್ಲ ನೀರು, ಯಾವುದೇ ತರದ ಇದಾಗಿಲ್ಲ ಸರ್. ಮತ್ತೆ ನಾವು ಆಕ್ಚುಲಿ ಹಾಯಿಸ್ತೀವಲ್ಲ, ಅದು ಅಟ್ ಎ ಟೈಮ್ ಅಲ್ಲಿ ನಾವು ಒಂದು ವಾರದ್ದೆಲ್ಲ ಫುಡ್ ತಗೊಂಡಂಗೆ ಹಾಯಿಸೋದ್ರಿಂದ, ಮತ್ತೆ ಅದು ಹಾಯಿಸಿದ್ರೆ ಮತ್ತೆ ನೀವು ಆ ಗಿಡಕ್ಕೆ ನೀರು ಬರಬೇಕು ಅಂತಂದ್ರೆ ಮಿನಿಮಮ್ ನಿಮಗೆ 15 ಡೇಸ್ ಬೇಕಾಗುತ್ತೆ. ಸೊ ಹಾಗಾಗಿ ಅದು ತೊಂದರೆ. ಇದು ಡ್ರಿಪ್ ಇದೆಯಲ್ಲ ಸರ್, ನಿಮಗೆ ಡೈಲಿ ಏನೇನು ಬೇಕು ಅಷ್ಟು ನೀರು ಸೋರ್ಸ್ ಹೋಗ್ತಾ ಇರುತ್ತೆ ಗಿಡಕ್ಕೆ, ಅಷ್ಟು ಬರ್ತದೆ ಸರ್. 4 ಎಕರೆಗೂ ಒಂದೇ ಸಮಯದಲ್ಲಿ ನೀರು ಹೋಗುತ್ತೋ ಅಥವಾ ಇಲ್ಲಿ ಏನೋ ಪ್ಲಾಟ್ಗಳು ಮಾಡ್ಕೊಂಡಿದ್ರೆ? ಎಂಟು ಮಾಡಿದ್ದೀನಿ ಸರ್, 4 ಬ್ಯಾಚ್ ಮಾಡ್ಕೊಂಡಿದ್ದೀನಿ ಸರ್, 1 ಎಕರೆಗೆ 1 ಬ್ಯಾಚ್ ಅಟ್ ಎ ಟೈಮಲ್ಲಿ ಹೋಗುತ್ತೆ ಸರ್. ಅಟ್ ಎ ಟೈಮಲ್ಲಿ 500 ಗಿಡ ನೆನೆಯುತ್ತೆ ಸರ್, ಟೋಟಲಿ ಎಲ್ಲ 450 ಗಿಡ ಹೋಗುತ್ತೆ ಸರ್ ಅಟ್ ಎ ಟೈಮ್ಗೆ, 4 ಬ್ಯಾಚ್ ಮಾಡಿದ್ದೀನಿ ಸರ್. ಈಗ ಡ್ರಿಪ್ ಇರಿಗೇಷನ್ ನಾನೇ ಮಾಡ್ಕೊಂಡೆ ಅಂತ ಹೇಳಿದ್ರೆ ಎಲ್ಲಿ ಕಲ್ತ್ರಿ ನೀವು ಅದನ್ನ? ಅದು ನೋಡ್ಕೊಂಡಿದ್ದೆ ಸರ್, ಎಲ್ಲ ಎಲ್ಲಿ ಮಾಡ್ತಾ ಇದ್ರೆ ಎಲ್ಲ ನೋಡ್ಕೊಂಡಿದ್ದೆ, ತರಕಾರಿಗೆ ಹಾಕಿದ್ದೆಲ್ಲ ನೋಡ್ಕೊಂಡಿದ್ನಲ್ಲ, ಅದನ್ನ ನೋಡ್ಕೊಂಡು ಈಸಿ ಪೈಪ್ ಲೈನ್ ಕೂಡ ನಾವೇ ಮಾಡ್ಕೊಂಡಿದ್ದೆ ಸರ್. ಯಾರು ಬೇರೆ ಒಬ್ರು ಹೆಲ್ಪರ್ ಕರ್ಕೊಂಡು ಲೇಬರ್ನ ಪೈಪ್ ಲೈನ್ ಎಲ್ಲ ನಾವೇ ಮಾಡ್ಕೊಂಡಿದ್ದೆ ಸರ್. ಏನು ಕಷ್ಟ ವಿದ್ಯೆಲ್ಲ ಅವ್ರು ಕರ್ಕೊಂಡು ಬಂದು ಅವ್ರು ಏನೇ ಆದ್ರೂ ಸರ್ ಹೆಂಗೆ ಬೇಕು ಕಟಚರಿಗೆ ಮಾಡ್ಬಿಟ್ಟು ಹೊರಟೋಗ್ತಾರೆ. ಬಟ್ ನಮಗಾದ್ರೆ ನಮಗೆ ಪರ್ಫೆಕ್ಟ್ ಆಗಿ ನಮ್ಗೆ ಯಾವ ಥರ ಬೇಕು, ನಮ್ಮ ಭೂಮಿ ಆಗಿದೆ, ಎಲ್ಲಿ ಉಬ್ಬು ತಗ್ಗಿದೆ ಅದು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಮಾಡ್ಕೋಬೋದು ಸರ್. ನಾವೇ ಡ್ರಿಪ್ಪನ್ನು ಮಾಡ್ಕೋಬೋದು, ಎಲ್ಲೆಲ್ಲಿ ನೀರು ಹೋಗುತ್ತೆ ಯಾವ ಥರ ಅದನ್ನು ಅಡ್ಜಸ್ಟ್ ಮಾಡಿ ಮಾಡ್ಕೋಬೋದು ಸರ್ ನಾವೇ. ಈಗ ಅನುಭವ ಇಲ್ಲದೇ ಇದ್ರೂ ಮಾಡ್ಕೊಳಕ್ಕೇನು ಕಷ್ಟ ಆಗಲಿಲ್ವಾ ನಿಮಗೆ? ಇಲ್ಲ ಸರ್, ಏನು ಒಂದ್ಸರಿ ನೋಡ್ಕೊಂಡ್ರೆ ಸಾಕು ಸರ್, ಈಸಿ. ಅದನ್ನು ಅದೇನು ಬ್ರಹ್ಮ ವಿದ್ಯೆ ಅಲ್ಲ ಸರ್, ಅದೆಲ್ಲ ಮಾಡ್ಬೋದು ಸರ್, ಏನು ತೊಂದರೆ ಇಲ್ಲ. ಯಾರೇ ರೈತರು ಒಂದ್ಸರಿ ನೋಡ್ಕೊಂಡ್ರೆ ಮಾಡ್ಕೋಬೋದು ಸರ್, ಏನು ತೊಂದರೆ ಇಲ್ಲ. ಯಾರೇ ಆದ್ರೂ ರೈತರು ಅವರೇ ಮಾಡ್ಕೊಬಿಡ್ಬೋದಲ್ವಾ? ಖಂಡಿತ ಮಾಡ್ಕೋಬೋದು ಸರ್. ಈಗ ಅವ್ರಿಗಿಂತನೂ ಡ್ರಿಪ್ ಮಾಡೋರು ಇವ್ರಿಗಿಂತನೂ ಕೂಡ ಚೆನ್ನಾಗಿ ಮಾಡ್ತಾರೆ ರೈತರುಗಳು. ಒಳ್ಳೊಳ್ಳೆ ಮೆಥಡಲ್ಲೇ ಅದನ್ನು ಪೈಪ್ ಕಟ್ಟಾದ್ರೆ ತುಂಡಾದ್ರೆ ಯಾಕೆ ಜಾಯಿಂಟ್ ಮಾಡಬೇಕು ಎಲ್ಲ ಈಗ ಟೆಕ್ನಿಕಲ್ ತುಂಬ ಚೆನ್ನಾಗಿದೆ ಸರ್, ಮಾಡ್ಕೋಬೋದು, ಏನು ತೊಂದರೆ ಇಲ್ಲ ಸರ್. ಸರ್ಕಾರದಿಂದ ಏನಾದರೂ ಸಹಾಯಧನ ಅದೆಲ್ಲ ಪಡ್ಕೊಂಡ್ರೆ ಈ ಹನಿ ನೀರಾವರಿಗೆ? ಹೌದು, ಕೊಟ್ಟಿದ್ದಾರೆ ಸರ್, ಕೊಟ್ಟಿದ್ದಾರೆ. ನಾನಾಗ ತರಕಾರಿ ಅಂತಾನೆ ಬೆಳೆದಿದ್ದಾಗ ಆ ಸಂದರ್ಭ ಅಡ್ರ ಹನಿ ನೀರಾವರಿ ಮಾಡ್ಕೊಂಡಿದ್ದೆ, ಸಹಾಯಧನ ಎಲ್ಲ ಕೊಟ್ಟಿದ್ರು. ಸೊ ಈಗ ಅದನ್ನೇ ನಾನು ಬೇರೆ ತರ ಮೆಥಡಲ್ಲಿ ಚೇಂಜಸ್ ಮಾಡಿ ನಾನು ಅಡಕೆಗೆ ಉಪಯೋಗಿಸ್ಕೊಂಡೆ ಸರ್. ಅದನ್ನ ಅದೇ ಹಳೆದೇನಿತ್ತೋ ಅದನ್ನೇ ಇದಕ್ಕೂ ಕೂಡ ಬಳಕೆ ಮಾಡ್ಕೊಳ್ತೀನಿ, ಬಳಕೆ ಮಾಡ್ಕೊಂಡಿದ್ದೀನಿ ಸರ್. ಅಲ್ಲಿ ಈ ಗೊಬ್ಬರ ಇದೆಲ್ಲ ಏನೇನು ಕೊಡ್ತೀರಾ ಮತ್ತೆ ಯಾವ ಟೈಮಲ್ಲಿ ಕೊಡ್ತೀರಿ ಅಡಕೆಗೆ? ಜೂನ್ ತಿಂಗಳಲ್ಲಿ ಕೊಡ್ತೀವಿ, ಎಲ್ಲ ಪಾತಿ ಮಾಡಿಸ್ಬಿಟ್ಟು ಅದೆಲ್ಲನು ಅಲ್ಲಿ ಸಗಳಿ ಗೊಬ್ಬರ ಹಾಕ್ತೀವಿ ಜೂನ್ ಅಲ್ಲಿ. ಮತ್ತೆ ಇನ್ನೊಂದ್ಸರಿ ನವಂಬರ್ ಅಲ್ಲಿ ಕೊಡ್ತೀವಿ ಸರ್, ನವಂಬರ್ ಡಿಸೆಂಬರ್ ನಲ್ಲಿ ಹಾಕ್ತೀವಿ ಸರ್. ಸಗಳಿ ಗೊಬ್ಬರನೇ, ಬೇರೆ ಇನ್ನೇನು ಹಾಕಲ್ಲ ಸರ್, ಏನು ರಾಸಾಯನಿಕ ಗೊಬ್ಬರಗಳು ಯಾವುದು ಹಾಕಲ್ಲ? ಹಾಕಲ್ಲ ಸರ್, ಅದು ಎರೆಹುಳ ಸತ್ತೋಗ್ತದೆ ಸರ್. ಮತ್ತೆ ಈಗೆಲ್ಲ ಕಳೆ ಇದೆಯಲ್ಲ, ಕಳೆಗೆ ಅಷ್ಟು ಔಷಧಿ ಸ್ಪ್ರೇ ಮಾಡಲ್ಲ ನಾವು, ಭೂಮಿ ಹಾಳಾಗುತ್ತೆ ಅನ್ಬಿಟ್ಟು ಎರೆಹುಳ ಎಲ್ಲ ಸತ್ತೋಗ್ತದೆ ಅನ್ಬಿಟ್ಟು ನಾವು ನೆಕ್ಸ್ಟ್ ಕುರಿ ಮಾಡ್ಲಿಕ್ಕೆ ಅಂತ ಮಾಡಿದೀವಿ ಸರ್. ಏನ್ ಕಳೆ ಎಲ್ಲ ಬರುತ್ತೆ, ಈಗ ಅಡಿಕೆ ಗಿಡ ಎಲ್ಲ ದೊಡ್ಡ ಆಗಿರೋದ್ರಿಂದ ಏನು ಹಾಳಾಗಲ್ಲ. ಸೊ ಕುರಿ ಬಿಟ್ಬಿಟ್ರೆ ಎಲ್ಲ ಅದನ್ನ ಕಳೆ ಎಲ್ಲ ತಿನ್ಕೊಳ್ಳುತ್ತೆ, ಅದು ಅಲ್ಲೇ ಇಕ್ಕೆಲ್ಲ ಇಕ್ಕುತ್ತೆ, ಗೊಬ್ಬರ ಆಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಅಡಿಕೆ ಆಗ ಸರ್. ಕುರಿ ಗೊಬ್ಬರದಲ್ಲಿ ತುಂಬಾ ಅನುಕೂಲ ಆಗುತ್ತೆ ಸರ್. ಸಗಳಿ ಗೊಬ್ಬರಗಿಂತ ಕುರಿ ಗೊಬ್ಬರ ತುಂಬಾ ಒಳ್ಳೇದು ಸರ್, ಯಾವ್ದೇ ಬೆಳೆಗಾದ್ರು ಕೂಡ ಸರ್. ಉಳುಮೆ ಮಾಡ್ತೀರಾ ಅಡಿಕೆ ತೋಟನ? ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಾ ಇದ್ದೆ ಸರ್, ಈಗ ಡ್ರಾಪ್ ಮಾಡಿದ್ದೀನಿ ಸರ್. ಹುಡುಗೆ ಮಾಡಲ್ಲ, ನಮ್ದು ಹಸು ಇದೆ, ಹಸುಗಳನ್ನ ಬಿಟ್ಬಿಡ್ತೀನಿ ಸರ್, ಮೇ ಬರುತ್ತೆ ಅದನ್ನೆಲ್ಲ 3 ಡೇಸ್ಗೆಲ್ಲ ಖಾಲಿ ಮಾಡ್ಬಿಡ್ತೀವಿ ಹಸುಗಳು. ಅಷ್ಟು ಎಲ್ಲ ಕರು ಎಲ್ಲ ಒಂದ್ 30 ಇದೆ ನಮ್ದು, ಎಲ್ಲ ಬಿಟ್ಬಿಟ್ರೆ ಅದ್ರೊಳಗೆ ಎಲ್ಲ ಮೇಕೊಳ್ಳುತ್ತೆ, ಎಲ್ಲ ಒಂದ್ 3-4 ಡೇಸ್ಗೆಲ್ಲ ಖಾಲಿ ಮಾಡ್ಬಿಡುತ್ತೆ ಸರ್, ಖಾಲಿ ಮಾಡ್ಬಿಡುತ್ತೆ. ಏನ್ ಕಳೆ ತೆಗಿಯಂತದ್ದು, ಕಳೆ ಹೊಡ್ಸ ಅಂತದ್ದು ಅದೇನು ಇಲ್ಲ ಸರ್, ಬೇಕಾಗೇ ಇಲ್ಲ ಸರ್. ಕಳೆ ಹೊಡಿಸ್ಬೋದು, ಇದ್ರೆ ನಮ್ಮ ಇದಕ್ಕೆ ಕಟ್ಟರ್ ಬರುತ್ತೆ, ಅದ ಇದ್ರಲ್ಲಿ ವೇ ಬರುತ್ತೆ, ಅದ್ರಲ್ಲಿ ಕಟ್ ಮಾಡ್ಬೋದು, ಏನ್ ತೊಂದ್ರೆ ಏನಿಲ್ಲ. ಬಟ್ ಹಾಗೆ ಬಿಟ್ರೂ ಏನಾಗಲ್ಲ ಸರ್, ನಾವು ಪಾತಿ ಹತ್ರ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಷ್ಟೇ, ಅಲ್ಲಿ ಗೊಬ್ಬರ ಹಾಕ್ಲಿಕ್ಕೆ ಎಲ್ಲ ಮಾಡ್ಕೊಳ್ತೀವಿ ಅಷ್ಟು ಬಿಟ್ರೆ ಏನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ ಸರ್. ಉಳುಮೆ ಮಾಡ್ದೆ ಎಷ್ಟು ವರ್ಷ ಆಯ್ತು ಸರ್? ನಾನೀಗಲೇ 2 ವರ್ಷದಿಂದ ಉಳುಮೆ ಮಾಡ್ತಾ ಇಲ್ಲ ಸರ್. ಎರಡು ವರ್ಷದಿಂದ ಮಾಡ್ತಾ ಇಲ್ಲ. ಉಳುಮೆ ಮಾಡ್ತಾ ಇಲ್ಲ ಅಂತ ಏನ್ ತೊಂದ್ರೆ ಏನಾಗಿಲ್ಲ ಅಲ್ವಾ ತೋಟಕ್ಕೆ? ಆಗಿಲ್ಲ ಸರ್, ಚೆನ್ನಾಗಿದೆ, ನೀವೇ ನೋಡಿದಿರಿ ಎಲ್ಲ ಚೆನ್ನಾಗಿದೆ, ಅಡಿಕೆ ಎಲ್ಲ ಚೆನ್ನಾಗಿದೆ ಸರ್. ಈಗ ಅದು ಕುರಿ ಬಿಟ್ಬಿಡ್ತೀನಲ್ಲ ಸರ್, ನೆಕ್ಸ್ಟ್ ಈಗ ಸ್ಟಾರ್ಟ್ ಮಾಡ್ತೀನಿ ಕುರಿಗಳದ್ದು, ಏನಾಗಲ್ಲ, ಇನ್ನು ತುಂಬಾ ಚೆನ್ನಾಗಿ ಬಿಡುತ್ತೆ. ಅದು ಏನ್ ಮೇವು ಬರ್ತದೆ ಅದೆಲ್ಲ ಕುರಿಗಳು ತಿಂದಾಕತ್ತೆ ಸರ್. ಆಗ ಅಲ್ಲೇ ಕೇಲೆ ಹಾಕುತ್ತೆ, ಗಂಜಲ ಹಾಕುತ್ತೆ, ಅಡಿಕೆ ತುಂಬಾ ಚೆನ್ನಾಗಿ ಬರುತ್ತೆ ರೈತರಿಗೆ ಅಷ್ಟೇ ಸರ್. ಇದು ಈ ಮೆಥಡ್ ಅಲ್ಲಿ ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ಬಹುದು. ಈಗ ಸಪೋರ್ಟ್ ಇನ್ನು ಕೂಡ ಇದೆ ತೋಟದಲ್ಲಿ, ಅಡಿಕೆ ಬೆಳವಣಿಗೆಗೆ ಏನ್ ತೊಂದರೆ ಮಾಡ್ತಾ ಇಲ್ವಾ ಅದು? ಈಗ ತೊಂದರೆ ಆಗುತ್ತೆ ಸರ್, ನಾನು ಅಡಿಕೆ ಸ್ಟಾರ್ಟಿಂಗ್ ಅಲ್ಲಿ ನೆರಳು ಬರಲಿ ಅಂತ ಅದನ್ನ ಬಿಟ್ಕೊಂಡಿದ್ದೆ ಅಷ್ಟೇ, ಬಟ್ ಅದು ಈಗ ತೊಂದರೆ ಆಗ್ಬಿಡುತ್ತೆ, ಸೊ ಅದನ್ನ ತೆಗೆದು ಬಿಡ್ತೀನಿ. ಅದಕ್ಕೋಸ್ಕರ ಈಗ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದೀನಿ ಸರ್. ಈ ವರ್ಷದಲ್ಲೆಲ್ಲ ತೆಗೆದು ಅಲ್ಲಿ ಜಾಗಿಕಾಯಿ ಅಂತ ಅದು ನಾನು ಕೆಲವೆಲ್ಲ ಕೇಳಿದ್ದೆ, ಅದನ್ನೆಲ್ಲ ನೋಡಿದ್ದೇನೆ, ಜಾಗಿಕಾಯಿ ಬೆಳಿಬಹುದು, ಅದರಿಂದ ಅಷ್ಟು ಡಿಸ್ಟರ್ಬ್ ಅಲ್ಲ, ಬೇರೆ ದೂರ ಹೋಗಲ್ಲ, ತುಂಬಾ ಆಳನು ಹೋಗಲ್ಲ ಅಂತ ಹೇಳ್ತಾ ಇದಾರೆ. ಅದನ್ನ ಹಾಕೋಣ ಅಂತ ಇದೆ, ಒಂದು 150 ಗಿಡ ಹಿಡಿಯುತ್ತೆ ಸರ್ ಹೇಳ್ತಾರೆ. ಚೆನ್ನಾಗಿದೆ, ಒಂದು ಜಾಗಿಕಾಯಿ ಗಿಡ ಹಾಕೋಣ, ಕನಿಷ್ಠ ಅಂದ್ರೆ 2,000-3,000 ಸಿಗುತ್ತೆ ಒಂದು ಗಿಡದಲ್ಲಿ ಅಂತ ಹೇಳ್ತಾರೆ. ಸಾಕು, ಅದನ್ನು ಒಂದು ಇರ್ಲಿ, ಇಂಟರ್ ಕ್ರಾಪ್ ಹಾಕೋಣ ಅಂತ ಮಾಡ್ಕೊಂಡಿದ್ದೆ ಸರ್. ಈ ಮುಂದಕ್ಕೆ ಅದನ್ನ ಹಾಕ್ಬೇಕು, ಈ ಸಪೋರ್ಟ್ ಏನಿದೆ ಅದು ತೆಗೆದುಬಿಟ್ಟು ಮುಂದಿನ ವರ್ಷಕ್ಕೆ ಜಾಗಿಕಾಯಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸರ್. ತೆಂಗು ಒಂದು 50 ಇದೆ ಅಂತ ಹೇಳಿದ್ರೆ ಎಷ್ಟು ಸಿಗ್ತಾ ಇದೆ ಕಾಯಿ ಸರ್? ಒಂದು ಮರದಲ್ಲಿ ನಂಗೆ ಅವರೇಜ್ 100-150 ವರೆಗೂ ಕಾಯಿ ಬಿಡುತ್ತೆ ಸರ್. ಕೆಲವು ಮರ 150 ಬಿಡುತ್ತೆ, ಕೆಲವು 100 ಬಿಡುತ್ತೆ, ಕೆಲವರು 80 ಬಿಡುತ್ತೆ. ಒಟ್ಟು 100-120 ಕಾಯಿಗೆ ಏನು ಮೋಸ, ಅವರೇಜ್ 120 ಕಾಯಿ ಸಿಗುತ್ತೆ ಸರ್ ಒಂದು ಮರದಲ್ಲಿ ಸರ್. ಅದನ್ನೇನು ಕಾಯಿ ಮಾರಾಟ ಮಾಡ್ತೀರಾ ಅಥವಾ ಕೊಪ್ಪರಿ ಮಾಡ್ತೀರಾ ಹೆಂಗೆ? ಇಲ್ಲ, ಕೊಪ್ಪರಿ ಮಾಡಲ್ಲ ಸರ್, ಕಾಯಿ ತೆಂಗಿನ ಕಾಯಿ ಕೊಡ್ತೀವಿ ಸರ್. ಒಂದು KG 20 ರೂಪಾಯಿಂದ 25 ಅಂದ್ರೆ ವೇರಿಯೇಷನ್ ಆಗ್ತಾ ಇರುತ್ತೆ. ಈಗ 28-30 ಇದೆ, ನಮ್ ಸೈಜ್ ಇದೆ ಸರ್ ಕಾಯಿ, ತೆಂಗಿನಕಾಯಿ ತುಂಬಾ ಚೆನ್ನಾಗಿದೆ, ತೂಕ ಬರುತ್ತೆ. ಒಂದು ಕಾಯಿ 600 ಗ್ರಾಂ ಬರುತ್ತೆ, ನಮ್ದು 600, 700, 800 ಗ್ರಾಮ್ ಇದೆ. ಅವರೇಜ್ 600-605 ಗ್ರಾಮ್ ಬರುತ್ತೆ ಸರ್ ನಮ್ ತೆಂಗಿನಕಾಯಿ. ಇದೆಲ್ಲ ಸಗಳಿ ಗೊಬ್ಬರ ಹಾಕ್ತಿವಲ್ಲ ಸರ್, ಅದು ತುಂಬಾ ಚೆನ್ನಾಗಿ ಸೈಜ್ ಬರುತ್ತೆ ಸರ್, ತೂಕನು ಬರುತ್ತೆ ಕಾಯಿ. ಹಾಗಾಗಿ ಸರ್ ಹಸುಗಳ ಸಾಕಾಣಿಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್? ನಂದು 3 ವರ್ಷದಿಂದ ಹಸು ಸಾಕಾಣಿಕೆ, 3 ವರ್ಷ ಆಯ್ತು ಸರ್. ಈಗ ಹಸು ಸಾಕಾಣಿಕೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ ಸರ್? ನನಗೆ ಡೈಲಿ ಸೋರ್ಸಸ್ಗೂ ಒಂದು ಸ್ವಲ್ಪ ಈಗ ಕಾಂಟ್ರಾಕ್ಟ್ ಎಲ್ಲ ಮಾಡ್ತಾ ಇದ್ವಿ, ಬೇಡ. ಇದೊಂದು ಡೈಲಿ ಅರ್ನಿಂಗ್ಸ್ಗೆ ನಮ್ಗೆ ಇಷ್ಟ ಇದೆ, ಅನುಕೂಲ ಆಗುತ್ತೆ, ಗೊಬ್ಬರ ಸಿಗುತ್ತೆ, ಪ್ಲಸ್ ಏನೋ ಒಂದು ಆ ಮೂಗು ಪ್ರಾಣಿಗಳ ಏನೋ ಒಂದು ಆರಾಮ ಇರುತ್ತೆ ಅನ್ಸುತ್ತೆ ಸರ್. ಏನೋ ಒಂಥರ, ಒಬ್ಬ ರೈತ ಅಂದ್ರೆ ಹಸುಗಳಿದ್ರೇನೆ ಅದೊಂಥರ ಖುಷಿ, ಹಾಗಾಗಿ ಮಾಡಿದ್ವಿ ಸರ್. ಈಗ ಎಷ್ಟು ಹಸುಗಳ ಸಾಕಾಣಿಕೆಯಿಂದ ಪ್ರಾರಂಭ ಮಾಡಿದ್ರಿ? ನಾನು ಫಸ್ಟ್ 8 ಹಸು 10 ಹಾಗೆ ಟೋಟಲ್ ಒಂದು 14 ಹಸುವರೆಗೂ ತಂದು ಬಂದಿದ್ದೆ. ಆಮೇಲೆ ಅದ ಕರುಗಳೆಲ್ಲ ಆಗಿದೆ ಸರ್, ನಮ್ಮಲ್ಲೇ ಕರು ಆಗಿದ್ದು 6 ಹಸುಗಳು ಕರುಗಳು ಗಬ್ಬಾಗಿದೆ ಸರ್. ಈಗೆಲ್ಲ ನಮ್ಮಲ್ಲೇ ಕರು ಹಾಕಿದ್ದು ಎಲ್ಲ 6 ಗಬ್ಬಾಗಿದೆ. ಇನ್ನು ಕೆಲವು ಬೇರೆ ಬೇರೆ ತಳಿ ಇಟ್ಕೊಂಡಿದ್ದೀನಿ, ಮಲ್ನಾಡ್ ಗಿಡ್ಡ ಅಂತ ಇದೆ ಸರ್, ಅದು ಮನೆಯೆಲ್ಲ ಉಪಯೋಗಿಸ್ಕೊಳ್ಳಿಕ್ಕೆ ಅಂತ ಆ ಹಾಲಿಗೆ. ಮತ್ತೆ ಮುರಾ ಎಮ್ಮೆ ಇದೆ, ಅದು 1 ಟೈಮ್ಗೆ 10 ಲೀಟರ್ ಕೊಡುತ್ತೆ ಸರ್. ಅದು ಕರು ಹಾಕಿದಾಗ ಅದು ಫ್ಯಾಟ್ ಅನುಕೂಲ ಆಗ್ಲಿ ಅಂತ ಅದನ್ನ ತಗೊಂಡಿದ್ದೀವಿ ಸರ್. ಅಂದ್ರೆ ಫ್ಯಾಟ್ ಒಂದೊಂದ್ಸರಿ ಕಡಿಮೆ ಬಂದ್ಬಿಡುತ್ತಲ್ಲ, ಅದು ಬರಬಾರ್ದು. ಫ್ಯಾಟ್ ಕಡಿಮೆ ಬಂದ್ಬಿಡುತ್ತೆ, ಅದಕ್ಕೆ ಅದನ್ನ ಹಾಕಿದ್ರೆ ನಮ್ಗೆ SNF ಫ್ಯಾಟ್ ಎಲ್ಲ ಚೆನ್ನಾಗಿ ಬರುತ್ತೆ ಸರ್. ಹಾಗಾಗಿ ಅದನ್ನ ಮಿಕ್ಸ್ ಮಾಡಕ್ಕೆ ಅಂತ ಅದನ್ನ ಹಾಕೊಂಡಿದ್ದೀನಿ ಸರ್. ಹಸುಗಳಿಗೆ ಮೇವು ಇದೆಲ್ಲ ನೀವೇ ಬೆಳ್ಕೊಳ್ತೀರ, ಕೊಂಡ್ಕೊಂತಿರ್ತೀರ ಹೇಗೆ? ಅಂದ್ರೆ ಒಳ್ಳೆ ಲಾಭ ಇರುತ್ತೆ ಸರ್, ಖಂಡಿತ. ಒಂದು ನಿಮಗೆ ಬೆಳ್ಕೊಂಡ್ರೆ ಒಳ್ಳೆ ಲಾಭ ಇದೆ, ಬಟ್ ಬೆಳಿಲಿಕ್ಕೆ ನಮಗೆ ಜಾಗ ಇಲ್ಲ, ಅಲ್ಲಿ ಅಡಿಕೆ ಎಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು ಪರ್ಚೇಸ್ ಮಾಡ್ತೀನಿ. ಈಗೆಲ್ಲ ಕಡಿಮೆ ಇದ್ದಾಗ ಒಳ್ಳೆ ವರ್ಕೌಟ್ ಆಗುತ್ತೆ ಸರ್. ಈಗ 3,000 ಇದೆ ಜೋಳಕಡ್ಡಿ, ಅದು 5,000 ಆದಾಗ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ ಅಷ್ಟೇ. ಬಟ್ ರೈತರಿಗೆ ಅವರೇ ಬೆಳ್ಕೊಂಡ್ರೆ ಒಳ್ಳೆ ಲಾಭ ಇದೆ. ನಿಮಗೆ ಜಮೀನು ಇದೆಯಲ್ಲ, ಬೆಳ್ಕೋಬಹುದಲ್ಲ? ಇಲ್ಲ, ಅಡಿಕೆ ಒಳಗೆ ಹಾಕ್ಲಿಕ್ಕೆ ಆಗಲ್ಲ ಸರ್, ಚೆನ್ನಾಗಲ್ಲ, ಅಡಿಕೆ ಹಾಳಾಗ್ಬಿಡುತ್ತೆ. ಬೇರೆ ಪರ್ಚೇಸ್ ಮಾಡ್ಕೊಳ್ತೀನಿ ಸರ್, ತೊಂದರೆ ಇಲ್ಲ. ಶೈಲೇಜ್ ಅಂತ ಮಾಡ್ಕೊಂಡಿದ್ವಿ, ಆ ಶೈಲೇಜ್ ಒಳಗೆ ತುಂಬಿಕೊಬಿಟ್ರೆ ರೇಟ್ ಕಡಿಮೆ ಆದಾಗ ಸ್ಟಾಕ್ ಮಾಡಿ ಇಟ್ಕೊಬಿಟ್ರೆ ಸರ್ ರೈತರುಗಳಿಗೆ ಬಹಳ ಅನುಕೂಲ ಆಗುತ್ತೆ. ಆಗ 2,000-3,000 ರೂಪಾಯಿ ಇದ್ದಾಗ ತಗೋಬಿಟ್ರೆ ಸ್ಟಾಕ್ ಮಾಡಿ ಇಟ್ಬಿಟ್ರೆ ಸರ್ 1-3 ತಿಂಗಳವರೆಗೂ ಸ್ಟಾಕ್ ಮಾಡ್ಬೋದು, 1 ಇಯರ್ವರೆಗೆ ಇಡ್ಬೋದು ಅದನ್ನ. ಬಟ್ ಒಂದ್ಸ ಬಂಕರ್ ಅವ್ರ ಮೇಲೆ ಕೆಪಾಸಿಟಿ. ಈಗ ನಾನು ಬಂಕರ್ ಮಾಡ್ಕೊಂಡಿದ್ದೀನಿ, 1 60 ಟನ್ ಹಿಡಿಯುತ್ತೆ ಒಂದು ಬಂಕರ್, 2 ಬಂಕರ್ ಇದೆ, 120 ಟನ್ ತುಂಬಿಕೊಳ್ತೀನಿ. ಒಂದೆರಡು ನನಗೆ 2.5 ತಿಂಗಳು ಬರುತ್ತೆ ಅಷ್ಟೇ. ರಾಗಿ ಹುಲ್ಲು ಭತ್ತದ ಹುಲ್ಲು ಅದನ್ನ ಕೊಂಡ್ಕೊಳ್ಳಲ್ಲ, ಭತ್ತದ ಹುಲ್ಲು ಹಾಕಲ್ಲ ಸರ್, ರಾಗಿ ಹುಲ್ಲು ಕೊಂಡ್ಕೊಳ್ತೀವಿ, ಕೊಂಡ್ಕೊಂಡು ಎಲ್ಲ ಸ್ಟಾಕ್ ಮಾಡ್ಕೊಂಡು ಸೀಸನ್ ವೈಸ್ ಹಾಕೊಳ್ತೀವಿ. ಅದನ್ನ ಹಾಕಿದ್ರೆ ರಾಗಿ ಹುಲ್ಲು ಬೇಕು ಸರ್, ಅದು ಮತ್ತೆ ಕಡಲೆ ಹೊಟ್ಟೆ ಎಲ್ಲ ಬರುತ್ತೆ ಅದೆಲ್ಲ, ಇದ್ರ ಕಡೆ ನಾರ್ತ್ ಸೈಡ್ ಎಲ್ಲ ತರ್ಸಿ ಇಟ್ಕೊಂಡ್ರೆ ಬಹಳ ಕರುಳಿಗೆಲ್ಲ ಒಂಥರ ಪಾಚಿ ಇದ್ದಂಗಿದೆ, ಎಲ್ಲ ಒಳ್ಳೇದಾಗುತ್ತೆ ಆತರ ಹಾಕಿದ್ರೆ. ರಾಗಿ ಹುಲ್ಲು ಈ ತರ ಎಲ್ಲ ಹಾಕ್ಬೇಕು ಸರ್, ಬಹಳ ಒಳ್ಳೇದು ಸರ್. ಅದಕ್ಕೆ ಮೇವಿನ ಜೊತೆಗೆ ತಿಂಡಿ ಏನ್ ಕೊಡ್ತೀರಿ ಸರ್? ಹಿಂಡಿ ಹಾಕ್ತೀನಿ ಸರ್, ನಾನು ಹಿಂಡಿ ಎಲ್ಲ ರೇಟ್ ಜಾಸ್ತಿ ಇದೆ, ಒಂದ್ ಟೈಮ್ಗೆ ಒಂದ್ ಅರ್ಧ ಕೆಜಿ ಹಿಂಡಿ ಹಾಕ್ತೀವಿ ಅಷ್ಟೇ, ಎಲ್ಲ 2 ಕೆಜಿ 1 ಕೆಜಿ ಅಂತ ಹೇಳ್ತಾರೆ, ಹಾಕ್ತಾ ಇದೀವಿ ಫಸ್ಟ್. ಆಗೆಲ್ಲ ಈಗೆಲ್ಲ ಕಾಸ್ಟ್ಲಿ ಆಗಿರೋದ್ರಿಂದ ಸಾಕು ಸರ್, ಅರ್ಧ ಕೆಜಿ ಬೆಳಿಗ್ಗೆ, ಅರ್ಧ ಸಂಜೆ, ಅರ್ಧ ಕೆಜಿ ಹಿಂಡಿ ಹಾಕ್ತೀವಿ. ಮಿನರಲ್ ಮಿಕ್ಸರ್ ಹಾಕ್ತೀವಿ, ಒಂದ್ 50-50 ಗ್ರಾಮ್ ಮೇಲೆ ಹಾಕ್ತಿವಿ ಒಂದೊಂದ್ ಹಸುಗೆ, ಅದು ಕ್ಯಾಲ್ಸಿಯಂ ಬೇಕು. ಒಂದೊಂದ್ಸರಿ ತೊಟ್ಟಿಗೆ ನಾವೇನ್ ಮಾಡ್ತೀವಿ, ಸುಣ್ಣ ಹಾಕ್ಬಿಡ್ತೀವಿ ಸರ್ ನೀರಿಗೆ, ಹಸುಗಳಿಗೆ ಅದು ಕ್ಯಾಲ್ಸಿಯಂ ಅಂಶ ಸೇರ್ಲಿ ಅನ್ಬಿಟ್ಟು, ಇಲ್ಲ ಫೀಡ್ಸ್ ಒಳಗಡೆ ಮಿಕ್ಸ್ ಮಾಡ್ತೀವಿ. ಆಮೇಲೆ ಬೆಳಗ್ಗೆ 3 ಕೆಜಿ, ಸಂಜೆ 3 ಕೆಜಿ ಫೀಡ್ಸ್ ಹಾಕ್ತೀವಿ ಸರ್, ಫೀಡ್ಸ್ ಇರುತ್ತೆ, ಅದು ಒಳ್ಳೇದಿರುತ್ತೆ. ಏನ್ ಶೇಂಗಾ ಹಿಂಡಿ ಹಾಕ್ತಾರೋ ಏನ್ ಹಿಂಡಿ ಹಾಕ್ತಾರೆ? ಶೇಂಗಾ ಹಿಂಡಿ 1/2 ಕೆಜಿ ಸರ್, ಬೆಳಗ್ಗೆ 1/2, ಸಂಜೆ 1/2. ಮತ್ತೆ ಫೀಡ್ಸ್ ಮಾಮೂಲಿ ಇರುತ್ತೆ ಸರ್, ಅದನ್ನ ಅದರಲ್ಲೆಲ್ಲ ಮಿಕ್ಸ್ ಇರುತ್ತೆ, ಅದನ್ನು ಹಾಕ್ತೇವೆ ಸರ್. ಶೇಂಗಾ ಹಿಂಡಿ ಒಳ್ಳೆ ಹಾಲು ಬರ್ಲಿಕ್ಕೆ ಅನುಕೂಲ ಆಗುತ್ತಲ್ಲ, ಅನ್ಕೊಳತ್ತೆ, ಹಸು ಹಾಳಾಗಲ್ಲ, ಮತ್ತೆ ಹಸುಗಳು ತುಂಬಾ ಚೆನ್ನಾಗಿ ಫ್ಯಾಟಿ ಆಗಿರುತ್ತೆ ಸರ್, ಹೆಲ್ತಿ ಆಗಿರುತ್ತೆ ಹಸುಗಳು. ಈಗ ಹಳ್ಳಿ ಕಾರು ಮತ್ತೆ ಮಲ್ನಾಡು ಗಿಡ್ಡ ಮುರಾ ಎಮ್ಮೆ ಎಲ್ಲ ಸಾಕೊಂಡಿದಾರಲ್ಲ, ಎಲ್ಲ ಹೊಂದ್ಕೊಂಡು ಹೋಯ್ತಾವ ಹೆಂಗೆ? ಎಲ್ಲ ಇದೆ ಸರ್, ಚೆನ್ನಾಗಿ ಸೆಟ್ ಆಗಿದೆ. ಎಮ್ಮೆ ನಾವು ಅದ್ರೊಳಗಡೆ ಬಿಡ್ತೀವಿ, ಆ ಹಸುಗಳ ಜೊತೆನೆ ಅಡ್ಜಸ್ಟ್ ಆಗಿದೆ ಎಮ್ಮೆ, ಏನ್ ತೊಂದ್ರೆ, ಸಾಫ್ಟ್ ಇದೆ ಸರ್, ಎಲ್ಲ ಯಾವ್ದು ಇದು ನಾವೇನು ಮೂಗ್ದರನು ಹಾಕಲ್ಲ, ಏನಿಲ್ಲ, ಅದ್ರೊಳಗಡೆನೆ ಎಲ್ಲ ಅಡ್ಡಾಡ್ತವೆ, ಬೇಕಾದ್ರೆಲ್ಲ ಮಲಕೊಳ್ತವೆ, ಬೇಗ ಬಂದಿಲ್ಲಿ ಮೇವು ತಿಂತವೆ, ನೀರ್ ಕುಡಿಯುತ್ತವೆ, ಎಲ್ಲ ಆರಾಮಾಗಿ ಎಲ್ಲ ಆಟ ಆಡ್ಕೊಂಡಿರ್ತವೆ. ಯಾಕೆ ಬಿಟ್ಟು ಸಾಕಂತ ಪದ್ಧತಿ ಯಾಕೆ ರೂಢಿ ಮಾಡ್ಕೊಂಡ್ರೆ? ಏನಂದ್ರೆ ಈಗ ನಾವೇ ಈಗ ಒಂದೇ ಕಡೆ ಕೂತ್ಕೊಂಡ್ರೆ ಕೂತ್ಕೊಳ್ಳಿಕ್ ಆಗುತ್ತೆ ನೋಡಿ, ಕಾಲೆಲ್ಲ ಜವಿಡದಂಗಾಗುತ್ತೆ, ತೊಂದರೆ ಆಗುತ್ತೆ. ಸೊ ಅದನ್ನ ಬಿಟ್ಟರೆ ಅದಕ್ಕೆ ಫ್ರೀಯಾಗಿ ಓಡಾಡ್ಕೊಳ್ತೀವಿ. ಸ್ಟ್ರೈನ್ ಆಯ್ತಾ ಒಂದ್ ಇಲ್ಲಿ ಮಲಕೊಳ್ತವೆ, ಇಲ್ಲ ಮೇವು ತಿನ್ನುತ್ತೆ ಗೊದ್ಲಿಕ್ಕೆ ಬಂದು ನೀರ್ ಕುಡಿತೆ. ಆಮೇಲೆ ಅವುಗಳು ಕೂಡ ಆಟ ಆಡ್ತವೆ, ಅವುಗಳು ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಅವುಗಳೆಲ್ಲ ಆಟ ಆಡೋದೆಲ್ಲ ಉಜ್ಜಾಡೋದು ಅದೆಲ್ಲ ತರ ಪ್ರೀತಿ ಮಾಡ್ಕೊಂಡಿರ್ತವೆ. ಆ ತರ ಬಿಟ್ಟು ಆಡಾಡ್ಲಿಕ್ಕೆ ಬಿಡೋದು ಒಳ್ಳೇದು ಸರ್, ಹೆಲ್ತಿ ಆಗಿರುತ್ತೆ, ಡಿಶಸ್ ಆಟ ಆಗಲ್ಲ. ನೀವು ಮಲಗಿತಲ್ಲೇ ಮಲಗಿದೆ, ಅಲ್ಲೇ ಗಂಜಲ, ಅಲ್ಲೇ ಸಗಳಿ, ಕೆತ್ತಲು ಬಾವು ಆಗೋದು, ಮತ್ತೊಂದು ಆಗೋದು, ಎಲ್ಲ ಸ್ಟಾರ್ಟ್ ಆಗುತ್ತೆ, ಡಿಸೀಸ್ ಅಟ್ಯಾಕ್ ಆಗುತ್ತೆ, ಹುಳ ಸ್ಟಾರ್ಟ್ ಆಗ್ತದೆ. ಬಟ್ ನಮ್ದಿಗೆ ಏನಾಗಲ್ಲ, ಯಾವ ಕೆತ್ತಲು ಬಾವು ಆಗ್ಲಿ ಮತ್ತೊಂದು ಆಗ್ಲಿ ಎಂತದ್ದು ಇಲ್ಲ, ಏನ್ ತೊಂದ್ರೆ. ಈಗ ಸಗಣಿ ಮತ್ತೆ ಗಂಜಲ ಇದನ್ನೆಲ್ಲ ಹೇಗೆ ಎತ್ತ ಅಂತದ್ದು ಮತ್ತೆ ಸದ್ಬಳಕೆ ಮಾಡುವಂತದ್ದು? ಅಲ್ಲ ಸಗಳಿ ನಮ್ಮಲ್ಲೇ ಬರೀದಾರೆ, ಸಗಳಿ ಎತ್ತಲಿಕ್ಕೆ ಸಪರೇಟ್ ತೆಗೆದ ಹಾಕೊಳ್ತಾನೆ, ಅಲ್ಲೊಂದು ತಿಪ್ಪೆ ತರ ಮಾಡ್ಕೊಂಡಿದೀವಿ, ಅಲ್ಲಿ ತಗೊಂಡೋಗಿ ಅಲ್ಲಿ ಸ್ಟಾಕ್ ಮಾಡ್ತೇನೆ ಸರ್. ನಾವು ಕೆಲವರಿಗೆ ಸೇಲ್ ಮಾಡ್ತೀವಿ, ಇಲ್ಲ ಅಂದ ಸಂದ್ರೆ ನಮ್ಮ ತೋಟಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ತೀವಿ, ನಮ್ಮ ತೋಟಕ್ಕೆ ಜಾಸ್ತಿ ಬೇಕಾಗಲ್ಲ, ತುಂಬಾ ಗೊಬ್ಬರ ಬರುತ್ತೆ. ಸೊ ಮತ್ತೆ ಗಂಜಲ ಮೈದೆಲ್ಲ ತೊಳೆದಿದ್ದು ಸಗಳಿ ಇದೆಲ್ಲ ವೇಸ್ಟೇಜ್ ಎಲ್ಲ ಒಂದು ಹೊಂಡ ಮಾಡಿದಿವಲ್ಲ, ಅಲ್ಲೋಗಿ ಸ್ಟೋರೇಜ್ ಆಗುತ್ತೆ ಸರ್. ಅದನ್ನ ವರ್ಷಕ್ಕೊಂದ್ಸರಿ ಎಲ್ಲ ನಮ್ಮ ಅಡಿಕೆಗೆ ಸ್ಟಾಕ್ ಮಾಡ್ಬಿಡ್ತೀವಿ, ತುಂಬಾ ಚೆನ್ನಾಗಿರುತ್ತೆ ಅಡಿಕೆ ಗಿಡ. ಅದು ಆ ಗಂಜಲ ನೀರೆಲ್ಲ ಡಿಸೀಸ್ ಬರಲ್ಲ. ಈಗ ಏನ್ ಹಸುಗಳನ್ನ ಬಿಟ್ಕೊಂಡಿರ್ತಾರಲ್ಲ, ಅಲ್ಲೂ ಕೂಡ ತಪ್ಪೆ ಹಾಕೋದು ಇವೆಲ್ಲ ಮಾಡ್ತಾವಲ್ವಾ? ಹೌದೌದು, ಅದನ್ನೆಲ್ಲ ಎತ್ಬಿಟ್ಟು ತೆಗೆದು ಒಂದ್ ಕಡೆಗೆ ಹಾಕ್ಬಿಡ್ತೀವಿ ಸರ್, ಬೆಳಿಗ್ಗೆ ಒಂದ್ ಟೈಮ್, ಸಂಜೆ ಒಂದ್ ಟೈಮ್ ತೆಗ್ದು ಹಾಕ್ಬಿಡ್ತೀವಿ ಸರ್, ಅಲ್ಲಿ ಯಾಕೆಂದ್ರೆ ಮಲಕಳ್ಳಿಗೆ ಜಾಗ ಬೇಕಲ್ಲ, ಅದಕ್ಕೆ ಅದಕ್ಕೆ ತೆಗಿತೀವಿ ಸರ್, ಆಲ್ಮೋಸ್ಟ್ ನೆರಳು ಬೇಕು ಅದಕ್ಕೆಲ್ಲ. ನಿಮ್ಮ ತಿಪ್ಪೆ ಗೊಬ್ಬರ ಏನ್ ಸಿಗುತ್ತೋ ಅದೆಲ್ಲದನ್ನು ಕೂಡ ನೀವೇ ಬಳಕೆ ಮಾಡ್ತೀರಲ್ವಾ? ನಾವೇ ಬಳಕೊಳ್ತೀವಿ, ಎಕ್ಸಸ್ ಆಗಿದ್ದ ಮಾರಾಟ ಮಾಡ್ತೀವಿ ಸರ್, ಒಂದು ಟ್ರ್ಯಾಕ್ಟರ್ 3,000 ರೂಪಾಯಿ ತಗೊಂಡು ಹೋಗ್ತಾರೆ, ಅದರಲ್ಲೂ ಲಾಭದಾಯಕ ಇದೆ. ಈಗ ಎಷ್ಟು ಹಾಲು ಸಿಗ್ತಾ ಇದೆ ನಿಮ್ಗೆ? ನಮಗೆ ಡೈಲಿ 150 ಲೀಟರ್ ಹಾಲು ಬರ್ತಾ ಇದೆ ಸರ್, ಕೆಲವೆಲ್ಲ ಗಬ್ಬಾಗಿದೆ, ನಾನಾಗ 200 ಲೀಟರ್ ವರೆಗೂ ಮಾರಾಟ ಮಾಡ್ತಾ ಇದ್ದೆ, ಡೈಲಿ 200 ಲೀಟರ್ ವರೆಗೂ ಬರ್ತಾ ಇತ್ತು ಹಾಲು, ಬರ್ತಾ ಇತ್ತು. ಒಂದು ಹಸು ಅವರೇಜ್ 8-10 ಲೀಟರ್ ಇಟ್ಕೋಬಹುದು ಸರ್, ಎಲ್ಲ ಅವರೇಜ್ ಅಲ್ಲಿ 10-12 ಲೀಟರ್ ಕೊಡುತ್ತೆ, 10 ಲೀಟರ್ ಕೊಡುತ್ತೆ, ಕೆಲವೊಂದು ಸ್ವಲ್ಪ ಗಬ್ಬ ಸಂದರ್ಭದಲ್ಲಿ 8 ಲೀಟರ್ ಬಂದ್ಬಿಡುತ್ತೆ. ಸೊ ಹಾಗೆ ವೇರಿಯೇಷನ್ ಆಗ್ತಾ ಇರುತ್ತೆ, ಅಂತಂದ್ರೆ ಏನಾಗಲ್ಲ, ಒಂದು 2 ಮಂತ್ಸ್ ಆಗ ಡ್ರೈ ಆಗುತ್ತೆ ಅಲ್ಲ, ಆಗ ಹಾಲು ಸಿಗಲ್ಲ ನಮಗೆ, ಆಗ ಸ್ವಲ್ಪ ಅದು ಬರ್ಡನ್ ಆಗುತ್ತೆ, ಏನು ಏನಾಗಲ್ಲ. ಹಸುಗಳನ್ನ ನೋಡ್ಕೊಳ್ಳಿಕ್ಕೆ ಎಷ್ಟು ಜನ ಇದಾರೆ? ಗಂಡ ಮತ್ತೆ ಹೆಂಡತಿ ಯು ಪಿ ಅವರು ಇದಾರೆ ಸರ್, ಅವ್ರು ಮಾಡ್ತಾರೆ ನೀಟಾಗಿ ಎಲ್ಲ. ಅವ್ರಿಗೆ ಬೆಳಗ್ಗೆ ಟೈಮ್ ಅದೆಲ್ಲ ತೆಗೆದು ಹಸು ಎಲ್ಲ ಒಂದ್ ಕಡೆ ಕಟ್ಟಾಕ್ತಾರೆ, ಅದಕ್ಕೆಲ್ಲ ಮೇವ್ ಹಾಕ್ತಾರೆ. ಆಮೇಲೆ ಎಲ್ಲ ಮಿಷನ್ ಇದೆ, ನೀರಿದೆ, ಮೋಟರ್ ಎಲ್ಲ ಇದೆ, ಅದ್ರಲ್ಲಿ ಹೊಡಿತೀವಿ ಎಲ್ಲ, ಅದೆಲ್ಲ ಕೆತ್ತಲದ್ದು ಹೊಡೆಯೋದು ಎಲ್ಲದಕ್ಕೂ ನೀರೆಲ್ಲ ಹೊಡೆದು ಕ್ಲೀನ್ ಮಾಡಿ ಬಿಟ್ಟು ರೆಡಿ ಮಾಡಿ ಆಮೇಲೆ ಫೀಡ್ಸ್ ಎಲ್ಲ ಹಾಕ್ತಾರೆ ಸರ್ ಅದಕ್ಕೆ. ಆಮೇಲೆ ಹಾಲನ್ನ ಕರಿಯಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀವಿ ಸರ್, ಆ ಥರ ಸಗಳಿ ಎಲ್ಲ ಬಾಚಿ ಹಾಕ್ಬಿಡ್ತಾರೆ ಎಲ್ಲ, ಆಮೇಲೆ ಹಾಲು ಕರೆದು ಮಾಡ್ಕೊಳ್ತೀವಿ. ಒಂದು ತಿಂಗಳಲ್ಲಿ ಹಾಲಿನಿಂದ ಎಷ್ಟು ದುಡ್ಡು ಸಿಗುತ್ತೆ ನಿಮಗೆ? ನನಗೆ ಸರ್ ಈಗ ಲೇಬರ್ಗೆಲ್ಲ ಜಾಸ್ತಿ ಇರೋದ್ರಿಂದ ನನಗೆ ಒಂದು ಸೀಸನ್ 1 ಲಕ್ಷದವರೆಗೂ ಲಾಭ ಬರ್ತಾ ಇತ್ತು, ಈಗ ಒಂದು 40,000 ಬರ್ತಾ ಇದೆ ಅಷ್ಟೇ. ಇಲ್ಲಿ ಜೋಳ ಕಡ್ಡಿ ಮತ್ತೆ ಹಸುಗಳೆಲ್ಲ ಕರುಗಳೆಲ್ಲ ಜಾಸ್ತಿ ಆಗಿದೆಯಲ್ಲ, ಅದಕ್ಕೆಲ್ಲ ಫೀಡ್ಸ್ ಹೋಗ್ಬೇಕಲ್ಲ, ಇಲ್ಲ ನಮ್ಮಲ್ಲೇ ಕರು ಹಾಕಿದಂಥವಕ್ಕೆಲ್ಲ ಫೀಡ್ಸ್ ಹಾಕ್ಬೇಕಲ್ಲ, ಈಗ 40-50 ಸಾವಿರ ಲಾಭ ಬರುತ್ತೆ ಸರ್. ಕೋಳಿಗಳ ಸಾಕಾಣಿಕೆಯನ್ನು ಮಾಡ್ಕೊಂಡಿದ್ರೆ ಸ್ವಲ್ಪ ಇದೆ ಸರ್, ಅದು ಮನೆ ನಾಟಿ ಕೋಳಿ ಮನೆ ಬೆಳಕೆಗೆ ಹಾಕೊಂಡಿದ್ದೆ ಸರ್. ಎಷ್ಟು ಕೋಳಿ ಇದಾವೆ? 40 ಇದೆ ಸರ್, 40 ಕೋಳಿ. ಮನೆ ಬಳಕೆಗೆ ಇಟ್ಕೊಳ್ತೀವಿ ಸರ್. ಮೊಟ್ಟೆ ಎಲ್ಲ ಬರುತ್ತೆ, ಚೆನ್ನಾಗಿರುತ್ತೆ, ಅದನ್ನು ಮಾಡ್ಬೋದು. ಸಿಸ್ಟಮೆಟಿಕ್ ಆಗಿ ಮಾಡಿ. ಇಲ್ಲಿ ಅಂದ್ರೆ ಸ್ವಲ್ಪ ನಮ್ದೆಲ್ಲ ಪಕ್ಕ ಈ ಕೀರಾ ಎಲ್ಲ ನಾಯಿಗಳ ಕಾಟ ಸರ್, ಸ್ವಲ್ಪ ತಿಂದಾಕ್ಬಿಡುತ್ತೆ ಅದೆಲ್ಲ ಬಂದು. ಹಾಗಾಗಿ ಸ್ವಲ್ಪ ಅಷ್ಟು ಜಾಸ್ತಿ ಮಾಡ್ಕೊಂಡಿಲ್ಲ ಸರ್ ನಾಟಿ ಕೋಳಿ. ಈ ತೋಟದ ಕೆಲಸಕ್ಕೆ ಅಂತ ಹೇಳಿ ಯಾರನ್ನು ನೇಮಿಸ್ಕೊಂಡಿಲ್ಲ ಅಲ್ಲ? ನೇಮಿಲ್ಲ, ನಾವು ಗೊಬ್ಬರ ಹಾಕೋಂಗ್ ಮಾತ್ರ. ಇನ್ ಬೇರೆ ಅಂತ ನೀರ್ ಬಿಡೋದಾಗ್ಲಿ ಮತ್ತೆ ಆ ಡ್ರಿಪ್ ಎಲ್ಲ ಪೈಪ್ ಎಲ್ಲ ಅಳವಡಿಸ್ಕೊಳ್ಳೋದು ನಾನೇ ಮಾಡ್ಕೊಳ್ತೀನಿ ಸರ್, ನಾವೇ ಮಾಡ್ಕೊಳ್ತೀವಿ. ಬೆಳಗ್ಗೆ ಒಂದು 2-3 hours ವರ್ಕ್ ಮಾಡ್ತೀವಿ, 2 hours. ಸಂಜೆ ಮಧ್ಯಾಹ್ನ ಬಂದ್ರೆ 3-6 ವರ್ಗೂ, 3-6 hours ವರ್ಗೂ ವರ್ಕ್ ಮಾಡ್ಕೊಳ್ತೀವಿ. ಏನ್ ಜಾಸ್ತಿ ಏನ್ ಕೆಲಸ ಬರಲ್ಲ ಸರ್, ಆರಾಮ್. ಡ್ರಿಪ್ ಇದ್ಬಿಟ್ರೆ ಏನ್ ಸಮಸ್ಯೆ ಇರಲ್ಲ ಸರ್, ಆರಾಮ್ಸೆ ಇರ್ಬೋದು. ಗೊಬ್ಬರ ಹಾಕುವಾಗ ಅಷ್ಟೇ ಸ್ವಲ್ಪ ಅಷ್ಟೇ ಲೇಬರ್ ಕರ್ಕೊಂಡ್ಬಂದ್ಬಿಟ್ಟು ಅದನ್ನ ಪಾತಿ ಮಾಡಿಸ್ಬಿಟ್ಟು ಎಲ್ಲ ಸುತ್ತ ಒಂದು ಸುತ್ತ 2 feet ಸುತ್ತ ಪಾತಿ ಮಾಡ್ಬಿಟ್ಟು ಅದಕ್ಕೆ ಗೊಬ್ಬರ ಹಾಕೋದು ಅಷ್ಟು ಬಿಟ್ರೆ ಏನು ಕೆಲಸ ಇಲ್ಲ ಸರ್. ಆಮೇಲೆ ಆರಾಮ್, ಅಫಿಷಿಯಲ್ ಇದ್ದಂಗೆ ಇರ್ಬೋದು ರೈತರು. ಸಿಸ್ಟಮೆಟಿಕ್ ಮಾಡ್ಬೇಕಷ್ಟೇ. ಕುರಿಗಳ ಸಾಕಾಣಿಕೆ ಯಾವಾಗ ಪ್ರಾರಂಭ ಮಾಡ್ತೀರಿ ಸರ್? ಇನ್ನು ಕೆಲವೇ, ಇನ್ನೊಂದು 1-2 months ಅಲ್ಲಿ ಸ್ಟಾರ್ಟ್ ಮಾಡ್ಬಿಡ್ತೀವಿ. 1 ಸ್ಟಾರ್ಟ್ ಮಾಡ್ತೀನಿ ಸರ್ ಕುರಿಗಳು. ಒಂದು 50 ಕುರಿಗಳು ಬಿಟ್ಬಿಡೋಣ ಅಂತ ಮಾಡ್ಕೊಂಡಿದ್ದೀನಿ ಸರ್. ಒಂದು ಸ್ಟಾರ್ಟ್ 50 ಕುರಿ, ಒಂದು 30 ಕುರಿ ತರೋಣ ಅಂತ ಇದ್ದೀವಿ. ಈಗ ಬಿಟ್ಬಿಡ, ಸಪ್ರೇಟ್ ಅದನ್ನ ಅದ್ರೊಳಗಡೆ ಬಿಟ್ಬಿಡೋದು ಸರ್. ಅದಕ್ಕೆ ಒಂದು ಮನೆ ಇದೆ, ಅಲ್ಲಿ ಸಂಜೆ ಟೈಮ್ ಕೂಡ ಹಾಕ್ಬಿಡೋದು. ಅದು ಅದೆಷ್ಟು ಮೇಯ್ತೆ ಮೈಕೊಳ್ಳಿ ಬೇರೆ ಅಂತ. ಅದಕ್ಕೆ ಸಂಜೆಗೆ ಬೇಕಾದ ಬೆಳೆಗೆ ಬೇರೆ ತರ ಫೀಡ್ಸ್ ಇದೆ, ಅದಕ್ಕೆ ಹಾಕೋದ. ಕುರಿಗೆ ಸಂಬಂಧಪಟ್ಟಿದ್ದೆ ಜೋಳ ಇದೆಲ್ಲ ಹಾಕಬಹುದು ಸರ್, ಏನ್ ತೊಂದರೆ. ಇದ್ರ ಜೊತೆ ಕುರಿಗಳ ಸಾಕಾಣಿಕೆ ಮಾಡ್ಕೊಂಡ್ರೆ ಇನ್ನೂ ಒಂದಷ್ಟು ಅನುಕೂಲ ಆಗುತ್ತೆ. ನೀವು ಹಸುಗಿಂತ ಕುರಿಯಲ್ಲಿ ಲಾಭ ಬಂದ್ಬಿಡುತ್ತೆ, ಮಾರ್ಕೆಟಿಂಗ್ ಚೆನ್ನಾಗಿದೆ. ಅದಕ್ಕೆ ಯಾವುದೇ ಅಷ್ಟು ಡಿಸೇಲ್ ಕಡಿಮೆ ಬಂಡವಾಳ. ಒಂದು ಕುರಿ ಎಲ್ಲ ಒಂದು 6-7 thousand rupees ಒಂದು ಕುರಿ ತಂದ್ಬಿಟ್ರೆ ಸರ್, ನಮ್ಗೊಂದು 6 months ಒಂದು ಏನು ಖರ್ಚೇನು ಬರಲ್ಲ ನಮ್ಗೆ ಜಾಸ್ತಿ. ಒಂದು ಕುರಿ 2,000 ಖರ್ಚು ಬರ್ಬೋದು ಟೋಟಲಿ, ಅದು ಸೇಲ್ ಮಾಡೋ ಅಷ್ಟರಲ್ಲಿ, ಅದು ಫುಡ್ಗೆ. ಸೊ ನಾವು ಒಂದು 13,000-14,000 ಎಲ್ಲ ಮಾರ್ಬೋದು ಒಂದು ಕುರಿ. ನಿಮ್ಗೆ ಒಂದು 5,000 ಅಂತ ಸಿಗುತ್ತೆ ಒಂದು ಕುರಿನ. 5,000 ಬಂಡವಾಳ, ಒಂದು 2,000 ಖರ್ಚು, 7,000 ಆಗ್ಲಿ ಸರ್, ಟೋಟಲ್ 8,000 ಆಗ್ಲಿ, ನೀವು ಒಂದು 13,000 ಮಾರಿದ್ರೆ 4-5,000 ಏನು ಮೋಸ ಇಲ್ಲ ಅವರೇಜ್ ಒಂದು ಕುರಿ. ವರ್ಷಕ್ಕೆ 2 batches ಮಾಡ್ಕೊಂಡ್ರೆ ಸಾಕು ಸರ್. ವರ್ಷದಲ್ಲಿ ಒಂದು 100 ಮಾಡ್ಕೊಂಡ್ರೆ ಒಂದು ಕುರಿನಲ್ಲಿ 4,000 ಅಂದ್ರೂ 4,00,000 ಲಾಭ. ನಾವು ಹಾಲಲ್ಲಿ ತೆಗಿಯಕ್ಕಾಗಲ್ಲ, ಅಷ್ಟು ರಿಸ್ಕ್ ಇಲ್ಲ ಕುರಿನಲ್ಲಿ, ಅಷ್ಟು ರಿಸ್ಕ್ ಬರಲ್ಲ. ಡಿಸೀಸ್ ಬರ್ದಂಗೆ ನೋಡ್ಕೋಬೇಕಷ್ಟೇ ಸರ್. ಸ್ವಲ್ಪ ಮುಂಜಾಗ್ರತಾ ಕ್ರಮ ವಹಿಸ್ಕೊಂಡು ಅದಕ್ಕೇನೇನು ಲಸಿಕೆ ಬರುತ್ತೋ ಅದನ್ನೆಲ್ಲ ಹಾಕಬಿಟ್ರೆ ಏನು ಸಮಸ್ಯೆ ಇಲ್ಲಿಗೆ ಬರ್ತಾರೆ ಸರ್. ನಮಗೆ ಗೌರ್ಮೆಂಟ್ ಹಾಸ್ಪಿಟಲ್ ಇಂದ ಡಾಕ್ಟರ್ ಆನಂದ್ ಅಂತ ಇದ್ದಾರೆ, ಮತ್ತೆ ನಾಗರಾಜ್ ಅಂತ ಇದ್ದಾರೆ. ಫೋನ್ ಮಾಡಿದ ತಕ್ಷಣ ಬಂದು ಬಂದು ಟ್ರೀಟ್ ಮಾಡಿ ಹೋಗ್ತಾರೆ ನಮ್ಮ ಹಸುಗಳಿಗೆ. ಒಳ್ಳೆ ಇದು ಮಾಡ್ತಾರೆ, ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ನಮ್ಮ ಡಾಕ್ಟರ್ಗಳಲ್ಲಿ. ಒಟ್ಟಾರೆ ಕೃಷಿ ಏನನ್ಸುತ್ತೆ ಅಶೋಕ್ ಕುಮಾರ್ ಅವರು? ನಿಮಗೆ ನೆಮ್ಮದಿ ಇದೆ, ಆರಾಮಾಗಿರುತ್ತೆ, ತುಂಬಾ ಮೋಜು ಮಸ್ತಿ ಮಾಡಕ್ಕೆ ಆಗಲ್ಲ, ಆಗಲ್ಲ ಮಾಡಕ್ಕೆ. ಅದು ದನಕರ ಕಟ್ಕೊಬಿಟ್ರಂತು ಇದ್ರೆ ಎಲ್ಲೂ ಹೋಗಕ್ ಆಗಲ್ಲ. ನಾವು ಲೇಬರ್ ಕೈ ಕೊಟ್ಟು ನಾವು ರೆಡಿ ಇರ್ಬೇಕು ಸರ್ ಮಾಡ್ಲಿಕ್ಕೆ, ಅದೊಂದು ಇದೆ. ಬಟ್ ಆರೋಗ್ಯ ಚೆನ್ನಾಗಿರುತ್ತೆ ಸರ್, ಅಷ್ಟಂತ ಹೇಳ್ತೀವಿ. ನಾವೀಗ 61 ಯಾವ್ದೇ ಕಾಯಿಲೆ ಇಲ್ಲ, ಏನಿಲ್ಲ, ಹ್ಯಾಪಿಯಾಗಿದ್ದೀವಿ, ಆರಾಮಾಗಿದ್ದೀವಿ ಸರ್. ಈ ಹಿಂದೆ ಏನಾದ್ರೂ ಲೇಬರ್ ಕೈ ಕೊಟ್ಟಿದ್ರೆ? ಕೊಟ್ಟಿದ್ದಾರೆ ಸರ್, ತಿಂಗಳವರೆಗೂ ನಾನೇ ಇಲ್ಲೇ ಮಲ್ಕೊಂಡು, ನನ್ನ ಜೊತೆ ಯಾರ ಸ್ನೇಹಿತರು ಬೇರೆ ಯಾರೊಬ್ಬರೆಲ್ಲ ಬಂದು ಹೆಲ್ಪ್ ಒಬ್ಬ ಮಾಡೋಕ್ಕಾಗಲ್ಲ, ಜೊತೆಗೆ ಬಂದು ಯಾರು ಮಾಡ್ತಾರೆ. ನನಗೆ ಸ್ವಲ್ಪ ಟೀಮ್ ಸರ್ಕಲ್ ಚೆನ್ನಾಗಿದೆ, ಫ್ರೆಂಡ್ಸ್ ಸರ್ಕಲ್ ಬಂದು ಹೆಲ್ಪ್ ಮಾಡಿಕೊಡ್ತಾರೆ ಸರ್. ಇಲ್ಲಿ ಹಳ್ಳಿಯವರು ಇಲ್ಲೂ ಇದ್ದಾರೆ, ಬಂದು ಎಲ್ಲ ಜೊತೆ ಇದ್ದು ಹೆಲ್ಪ್ ಮಾಡಿಕೊಡ್ತಾರೆ ಸರ್. ಎಲ್ಲ ಮಿಷನರಿ ಎಲ್ಲ ಮಾಡ್ಬೋದು ಸರ್, ಏನು ತೊಂದರೆ ಇಲ್ಲ ಸರ್. ಹೌದು ಸರ್. ಕೃಷಿ ಬಗ್ಗೆ ಯಾಕೆ ಇಷ್ಟ ಆಸಕ್ತಿ ನಿಮಗೆ? ಆಗ್ಲಿಂದ ಇದು ಇಂಟ್ರೆಸ್ಟ್ ಸರ್, ಏನೋ ಒಂಥರ ನೆಮ್ಮದಿ. ಬೇರೆ ನಮಗೆ ಬೇರೆ ಈ ಥರ ಇದಿಲ್ಲ, ಅಭ್ಯಾಸಗಳಿಲ್ಲ, ಹೋಗ್ಲಿಕ್ಕೆ ಇಲ್ಲ. ಕಾಂಟ್ರಾಕ್ಟ್ ಮಾಡ್ತಾ ಇದ್ರೆ ಕಾಂಟ್ರಾಕ್ಟಿಗೆ ಚೆನ್ನಾಗಿಲ್ಲ. ಬೇರೆ ಬಿಸ್ನೆಸ್ ಎಲ್ಲ ಮಾಡೋಣ ಅಂದ್ರೂ ನಮಗೆ ಅಷ್ಟೊಂದು ಇಷ್ಟ ಆಗಲ್ಲ. ಎಲ್ಲ ಜನಗಳು ಸಾಲ ಆಗಿ ಬಂದರೆ ಮತ್ತೆ ರಿಕವರಿ ಮಾಡೋಕ್ಕಾಗಲ್ಲ, ಬೇಡ ಅಂದ್ಬಿಟ್ಟು ಇದನ್ನಿಟ್ಕೊಂಡಿದ್ದೆ ಸರ್. ಇರಲಿ ಅಂತ ಇಲ್ಲೇ ಏನು ತೊಂದರೆ ಇಲ್ಲ. ಅಡಿಕೆ ಎಲ್ಲ ಸ್ಟಾರ್ಟ್ ಆದ ಸರ್ ನಮ್ದೇ ನೆಮ್ಮದಿ ಬದುಕು. ಯಾರೇನು ನಮಗೆ ತುಂಬ ಕೆಟ್ಟ ಅಭ್ಯಾಸಗಳಿಲ್ಲ, ಏನಿಲ್ಲ, ಆರಾಮಾಗಿ ಹ್ಯಾಪಿಯಾಗಿ ಇರ್ಬೋದು. ಇನ್ನೇನು ಆಗ್ಬೇಕು ಸರ್, ಎಲ್ಲ ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಒಂದು 2-3 acres ಇದ್ರೂ ಕೂಡ ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದಲ್ಲ ಸರ್. ನೀವು 2-3 acres ಇದ್ರೆ ಟೆಕ್ನಿಕಲ್ ಆಗಿ ಮಾಡ್ಬೇಕು ಸರ್. ನಾವು ಪ್ಯೂರ್ಲಿ ರೈತರು, ಈ ಕಡೆ ನಾವು ರಾಜಕೀಯನೂ ಮಾಡ್ತೀವಿ ಸರ್. ಇದೆ ಫ್ರ್ಯಾಂಕ್ ಕೇಳಬೇಕು ಅಂದ್ರೆ ಮುನ್ಸಿಪಲ್ ಮಾಜಿ ಪ್ರೆಸಿಡೆಂಟ್ ನಾನು, ಪುರಸಭಾ ಮಾಜಿ ಅಧ್ಯಕ್ಷ, ಪಬ್ಲಿಕ್ ಸರ್ಕಲ್ಲೂ ಇರ್ತೀವಿ. ಹಾಗಾಗಿ ನಮ್ಗೆ ಒಂದು ಸ್ವಲ್ಪ ಹಿಂಸೆ. ಕರೆಕ್ಟಾಗಿ ಇವತ್ತು ಸೀಸನ್ ವೈಸ್ ಸೊಪ್ಪು ಇದೆಲ್ಲ ಬೆಳ್ಕೊಂಡ್ರು ರೈತನಿಗೆ ಬಹಳ ಬೆನಿಫಿಟ್ ಇದೆ ಸರ್. ನೋಡಿ ಅವ್ನಿಗೆ ಏನು ಖರ್ಚು ಬರಲ್ಲ. ಇದು ನಮ್ಮ ಇದೇ ಥರ ಹಸು ಸಗಳಿ ಎಲ್ಲ ಹಾಕೊಂಡು ಅಲ್ಲಿ ಕರೆಕ್ಟ್ ಆರ್ಗನ್ ಸಿಸ್ಟಮಲ್ಲಿ ತರಕಾರಿ ಬೆಳ್ಕೊಂಡ್ರೆ ಸೊಪ್ಪು ಇದೆಲ್ಲ ಇವತ್ತೆಲ್ಲ ಒಂದು ಸೀಸನಲ್ಲಿ ಎಷ್ಟು ಒಂದು ಕೊತ್ತಂಬರಿ ಸೊಪ್ಪು 10 rupees, 15 rupees ಎಲ್ಲ ಸಿಗುತ್ತೆ. ಮೆಂತ್ಯ ಸೊಪ್ಪು ಈ ತರ ಬೆಳೆ ಬೆಳ್ಕೋಬೇಕು ಅವನು, ರೈತಿಂಗ್ ಬೆಸ್ಟ್ ಆಗುತ್ತೆ. ತೀರಾ ರೇಟ್ ಡೌನ್ ಆಯ್ತಾ ನಾಟಿ ಕೋಳಿಗಳಿರ್ತದೆ, ಅದಕ್ಕೆ ಹಾಕಿ ಬಿಡಿ ಸೊಪ್ಪು. ನಿಮ್ಗೆ ರೇಟ್ ಸಿಗ್ಲಿಲ್ಲ ಅಂದಾಗ ನಾಟಿ ಕೋಳಿಗೆ ಹಾಕಿ ತಿನ್ಕೊಳ್ತೇವೆ, ಚೆನ್ನಾಗಿ ಅಲ್ಲೂ ಲಾಭ ಬಂದ್ಬಿಡುತ್ತೆ. ಮನುಷ್ಯ 3 acres ಆರಾಮ ರಾಯಲ್ ಆಗಿರ್ಬೋದು, ಕರೆಕ್ಟ್ ಬುದ್ಧಿವಂತಾಗಿ ಕ್ಯಾಲ್ಕುಲೇಷನ್ ಮಾಡಿದ್ರೆ 100% ಚೆನ್ನಾಗಿ ಮಾಡ್ಬೋದು. ಅಶೋಕ್ ಕುಮಾರ್ ಅವರು ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡುವಂಥದ್ದು? ನಮ್ ಗುಣಶಂಕರ್ ಅವರು ಸ್ನೇಹಿತರು ಅವರು, ನಾವೆಲ್ಲ ಅವರು ನಮ್ಮ ಹಸು ಇದೆಲ್ಲ ಹೋಗುವಾಗ ನೋಡಿದ್ದಾರೆ, ತಿಳ್ಕೊಂಡಿದ್ದಾರೆ, ಬಂದು ಸಂಪರ್ಕ ಮಾಡಬೇಕು ಅಂದ್ರು. ಬನ್ನಿ, ಅದಕ್ಕೆ ಅಂತ ನಮ್ದು ಏನಿದೆ ನಮ್ಮ ಅನುಭವನ ನಿಮ್ಮ ಮುಂದೆ ವ್ಯಕ್ತಪಡಿಸ್ತೇನೆ ಅಂತ ಹೇಳಿದೆ. ನಿಮ್ಮ ಫೋನ್ ನಂಬರ್ ಇದ್ರೆ ಹೇಳಿ ನಮ್ಮ ಕೇಳುಗರಿಗೋಸ್ಕರ. ನಂದು 9844213536. ಯಾವಾಗಲೂ ಯಾರು ಬೇಕಾದ್ರೆ ಯಾವ ಸಮಯದಲ್ಲಿ ಮಾಡಿದ್ರು ನಾನು ಮಾಹಿತಿಯನ್ನ ಕೊಡ್ತೀನಿ ಸರ್. ಇನ್ನೊಂದ್ಸರಿ ಹೇಳಿ ಸಂಪರ್ಕ ಸಂಖ್ಯೆ. 9844213536. ಒಳ್ಳೆದು ಅಶೋಕ್ ಕುಮಾರ್ ಅವರೇ, ಇದುವರೆಗೆ ಅಡಕೆ ಕೃಷಿ ಹಾಗೂ ಹಸು ಸಾಕಾಣಿಕೆಯಲ್ಲಿನ ನಿಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ತೆ. ಆತ್ಮೀಯ ಕೇಳುಗರೆ, ಇದುವರೆಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಡಿಕೆ ಕೃಷಿ ಹಾಗೂ ಹಸು ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ನಂಬಿಹಳ್ಳಿ ಗ್ರಾಮದ ಕೃಷಿಕ ಸಿಟಿ ಅಶೋಕ್ ಕುಮಾರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂಧನ್. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಸಿರು ಸಿರಿ ಕೃಷಿ ಚಟುವಟಿಕೆಗಳ ಕುರಿತ ಬಾನುಲಿ ಸರಣಿಯಲ್ಲಿ ತರಕಾರಿ ಬೆಳೆಗಳಲ್ಲಿ ರೋಗಗಳ ಗುರುತಿಸುವಿಕೆ ಹಾಗೂ ಸಮಗ್ರ ಹತೋಟಿ ಕ್ರಮಗಳ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಸ್ಯರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಚ್ ಮಂಜುನಾಥ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಈಗ ಹಾಸನ ಜಿಲ್ಲೆಯ ಇಂದಿನ ಹವಾಮಾನ ವರದಿ. ಜಿಲ್ಲೆಯಲ್ಲಿ ಗರಿಷ್ಠ 27.6 ಡಿಗ್ರಿ ಹಾಗೂ ಕನಿಷ್ಠ 18.4 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಇಂದು ಮುಂಜಾನೆ 8:30 ವಾತಾವರಣದಲ್ಲಿ ಶೇಕಡ 85% ತೇವಾಂಶವಿದ್ದ ಬಗ್ಗೆ ವರದಿಯಾಗಿದೆ. ಸಾಮಾನ್ಯವಾಗಿ ಮೋಡ ಮುಸುಕಿದ ವಾತಾವರಣವಿದ್ದು ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹಾಸನ ಜಿಲ್ಲೆಯ ಇಂದಿನ ಹವಾಮಾನ ವರದಿ ಕೇಳಿದಿರಿ. ಈಗ ಅರಸೀಕೆರೆ ಮಾರುಕಟ್ಟೆಯ ಪೇಟೆ ಧಾರಣೆ ಇಂದು ಈ ರೀತಿಯಾಗಿ ಇದೆ. ಅರಸೀಕೆರೆ ಮಾರುಕಟ್ಟೆಯಲ್ಲಿ ದಪ್ಪ ಮೆಣಸಿನಕಾಯಿ ಉತ್ಪನ್ನಕ್ಕೆ ಕನಿಷ್ಠ 3,000 ರೂಪಾಯಿಗಳ ಪೇಟೆ ಧಾರಣೆ ಇದೆ. ಅಕ್ಕಿ ಉತ್ಪನ್ನಕ್ಕೆ 5,000 ರೂಪಾಯಿಗಳ ಪೇಟೆ ಧಾರಣೆ ಇದೆ. ಅಡಿಕೆ ಉತ್ಪನ್ನಕ್ಕೆ 11,700 ರೂಪಾಯಿ ಧಾರಣೆ ಇದೆ. ಅಲಸಂದೆ ಉತ್ಪನ್ನಕ್ಕೆ ಕನಿಷ್ಠ 4,000 ರೂಪಾಯಿ, ಗರಿಷ್ಠ 8,000 ರೂಪಾಯಿಗಳ ಧಾರಣೆ ಇರುತ್ತದೆ. ಆಲೂಗಡ್ಡೆ ಉತ್ಪನ್ನಕ್ಕೆ ಕನಿಷ್ಠ 2,000 ರೂಪಾಯಿ, ಗರಿಷ್ಠ 3,000 ರೂಪಾಯಿಗಳ ಪೇಟೆ ಧಾರಣೆ ಇದೆ. ಈರುಳ್ಳಿ ಉತ್ಪನ್ನಕ್ಕೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 7,000 ರೂಪಾಯಿಗಳ ಪೇಟೆ ಧಾರಣೆ ಇದೆ. ಉದ್ದಿನಬೇಳೆ ಉತ್ಪನ್ನಕ್ಕೆ 12,674 ರೂಪಾಯಿಗಳು ಧಾರಣೆ ಇದೆ. ಕ್ಯಾರೆಟ್ ಉತ್ಪನ್ನಕ್ಕೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 4,000 ರೂಪಾಯಿಗಳವರೆಗೆ ಧಾರಣೆ ಇರುತ್ತದೆ. ಕೊಬ್ಬರಿ ಉತ್ಪನ್ನಕ್ಕೆ ಕನಿಷ್ಠ 5,700 ರೂಪಾಯಿಯಿಂದ ಗರಿಷ್ಠ 8,800 ರೂಪಾಯಿಗಳವರೆಗೆ ಧಾರಣೆ ಇದೆ. ಕೊಬ್ಬರಿ ಉತ್ಪನ್ನಕ್ಕೆ ಕನಿಷ್ಠ 11,000 ಗರಿಷ್ಠ 11,200 ರೂಪಾಯಿಗಳವರೆಗೆ ಧಾರಣೆ ಇದೆ. ಗೋಧಿ ಉತ್ಪನ್ನಕ್ಕೆ ಕನಿಷ್ಠ 3,700 ರೂಪಾಯಿಗಳ ಪೇಟೆ ಧಾರಣೆ ಇರುತ್ತದೆ. ಟೊಮ್ಯಾಟೊ ಉತ್ಪನ್ನಕ್ಕೆ 1,000 ರೂಪಾಯಿಗಳ ಧಾರಣೆ ಇದೆ. ತೆಂಗಿನಕಾಯಿ ಉತ್ಪನ್ನಕ್ಕೆ ಕನಿಷ್ಠ 17,000 ರೂಪಾಯಿಯಿಂದ ಗರಿಷ್ಠ 21,000 ರೂಪಾಯಿಗಳವರೆಗೆ ಧಾರಣೆ ಇರುತ್ತದೆ. ತೊಗರಿಬೇಳೆ ಉತ್ಪನ್ನಕ್ಕೆ 15,699 ರೂಪಾಯಿಗಳ ಧಾರಣೆ ಇದೆ. ನುಗ್ಗೆಕಾಯಿ ಉತ್ಪನ್ನಕ್ಕೆ ಕನಿಷ್ಠ 2,500 ರೂಪಾಯಿಯಿಂದ ಗರಿಷ್ಠ 8,000 ರೂಪಾಯಿಗಳವರೆಗೆ ಧಾರಣೆ ಇರುತ್ತದೆ. ಪಪ್ಪಾಯಿ ಉತ್ಪನ್ನಕ್ಕೆ 3,000 ರೂಪಾಯಿಗಳವರೆಗೆ ಧಾರಣೆ ಇದೆ. ಬದನೆಕಾಯಿ ಉತ್ಪನ್ನಕ್ಕೆ ಕನಿಷ್ಠ 1,000 ರೂಪಾಯಿಯಿಂದ ಗರಿಷ್ಠ 2,000 ರೂಪಾಯಿಗಳವರೆಗೆ ಧಾರಣೆ ಇರುತ್ತದೆ. ಬೀಟ್ರೂಟ್ ಉತ್ಪನ್ನಕ್ಕೆ 2,000 ರೂಪಾಯಿಗಳ ಧಾರಣೆ ಇದೆ. ಮೆಕ್ಕೆಜೋಳ ಉತ್ಪನ್ನಕ್ಕೆ ಕನಿಷ್ಠ 2,400